ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟ ಈ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗೆ ಸಂದರ್ಶನ, ಕೃಷಿ ಮಾಹಿತಿ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಕೇಳುವಿರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಅರುಣ್ಯ ಫೌಂಡೇಶನ್ ಹಾಗೂ ದಾಸ್ ಕುಡ್ಲೆ ಇವೆಂಟ್ಸ್ ಪ್ರಸ್ತುತಿ ಸಿಂಗರ್ಸ್ ಪ್ರೀಮಿಯರ್ ಲೀಗ್ ಕರಾವಳಿ ಕೋಯಲ್ ಚಾಂಪಿಯನ್ಸ್ 2023 May 31, June 1 ಮಂಗಳೂರು ಪುರಭವನದಲ್ಲಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15 ಅದೇ ಗುಣಮಟ್ಟ. ಅತ್ಯಧಿಕ ಇಳುವರಿ RCF ನ ಸುಫಲ 15-15-15 ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಪೌಷ್ಟಿಕ ಕೈತೋಟ ಈ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗಿನ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿನ ತೋಟಗಾರಿಕಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರು. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಾರದಲ್ಲಿ ಬರ್ತಾ ಇರುವಂತಹ ಪೌಷ್ಟಿಕ ಕೈತೋಟ ಅಥವಾ ತಾರಸಿ ತೋಟ ಅಂತ ಏನಿದೆ, ಅದನ್ನು ಮಾಡುವುದು ಹೇಗೆ, ಮತ್ತು ಹಳ್ಳಿಯವರಲ್ಲದೆ ಈಗ ಪೇಟೆಯವರು ಕೂಡ ಇಂತಹ ಒಂದು ತೋಟವನ್ನು ಮಾಡಿ ಯಾವ ರೀತಿಯಲ್ಲೆಲ್ಲ ತಮ್ಮ ಬೆಳೆಗಳನ್ನು ಬೆಳೆಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈಗ ಈ ಪೌಷ್ಟಿಕ ಕೈತೋಟ ಅಥವಾ ತಾರಸಿ ತೋಟ ಅಂದರೆ ಇದು ಏನು ಮತ್ತು ಹೇಗೆ ಮಾಡುವುದು? ಸರ್, ಪೌಷ್ಟಿಕ ಕೈತೋಟ ಅಂದರೆ ಮನೆಯ ಅಕ್ಕಪಕ್ಕ ಮುಂಭಾಗ ಟೆರೇಸ್ ಮೇಲೆ ಇರುವಂಥ ಜಾಗವನ್ನು ಬಳಸಿಕೊಂಡು ನಾವು ಸಣ್ಣದಾಗಿ ಒಂದು ಕೈತೋಟ ಮಾಡುವಂಥದ್ದು. ನಾವು ಮುಖ್ಯವಾಗಿ ಪೌಷ್ಟಿಕ ಕೈತೋಟ ಯಾಕೆ ಮಾಡಬೇಕು ಅಂದರೆ ಅಲ್ಲಿ ನಾವು ಹಣ್ಣು ತರಕಾರಿಗಳನ್ನು ಬೆಳೆಸ್ತೀವಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಒಂದು ದಿನಕ್ಕೆ ನಾವು ದೈನಂದಿನ ಚಟುವಟಿಕೆ ನಡೆಸಬೇಕಾದ್ರೆ 400 ಗ್ರಾಮಷ್ಟು ತರಕಾರಿಗಳನ್ನು ಸೇವನೆ ಮಾಡಬೇಕಾಗತ್ತೆ ಮತ್ತು 100 ಗ್ರಾಮಷ್ಟು ಹಣ್ಣುಗಳನ್ನು ನಾವು ಸೇವನೆ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಈಗ ಮಾರುಕಟ್ಟೆಯಲ್ಲಿ ದುಬಾರಿಯಾಗಿದೆ, ತರಕಾರಿ ಬೆಲೆ ಆಗ್ಬೋದು, ಹಣ್ಣಿನ ಬೆಲೆ ಆಗ್ಬೋದು, ಮತ್ತು ನಮಗೆ ತಾಜಾತನದಿಂದ ಕೂಡಿರೋದಿಲ್ಲ. ಸೊ ಅಂಥ ಸಮಯದಲ್ಲಿ ನಾವೇ ನಮ್ಮ ಸಮಯವನ್ನು ಬಳಸಿ ನಾವು ಕೈತೋಟ ಮಾಡೋದ್ರಿಂದ ನಮಗೆ ಈ ಹಣ್ಣು ತರಕಾರಿ ಸಿಗ್ತದೆ. ಯಾಕಂದರೆ ಹಣ್ಣು ತರಕಾರಿ ಜೀವಸತ್ವಗಳ ಮೂಲ ಆಗಿರ್ತದೆ, ಮತ್ತು ಬೇರೆ ಯಾವುದೇ ಮೂಲದಿಂದ ಸಿಗುವುದಿಲ್ಲ. ಈ ಜೀವಸತ್ವ ವಿಟಮಿನ್ಸ್ ಅಂತ ಏನು ಕರಿತೀವಲ್ಲ, ಹಣ್ಣು ತರಕಾರಿಗಳಿಂದನೇ ಸಿಗುವಂಥದ್ದು. ನಾವು ಹಣ್ಣು ತರಕಾರಿಗಳು ಸೇವನೆ ನಿಯಮಿತವಾಗಿ ಮಾಡಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಕೆಲವೊಂದು ಶಾರೀರಿಕ ನ್ಯೂನತೆಗಳನ್ನು ನಾವು ಕಾಣ್ಬೋದು. ಉದಾಹರಣೆಗೆ ವಿಟಮಿನ್ ಎ ಶಾರೀರಿಕ ನ್ಯೂನತೆ ಬರ್ತದೆ. ವಿಟಮಿನ್ ಎ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ, ಇರುಳುಗಣ್ಣು ಆಗುವಂಥದ್ದು. ಸೊ ಇಂಥ ಎಲ್ಲ ಶಾರೀರಿಕ ನ್ಯೂನತೆಗಳನ್ನು ಹೋಗಲಾಡಿಸ್ಬೇಕಂದ್ರೆ ನಾವು ICMR ಅವರು ಏನು ಶಿಫಾರಸು ಮಾಡಿದ್ದಾರಲ್ಲ, 400 ಗ್ರಾಮಷ್ಟು ತರಕಾರಿಗಳು ಮತ್ತು 100 ಗ್ರಾಮಷ್ಟು ಹಣ್ಣುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೈನಂದಿನ ಚಟುವಟಿಕೆಯನ್ನು ನಾವು ಕ್ರಿಯವಾಗಿ ನಡೆಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತದೆ ಸರ್. ಈಗ ಈ ತಾರಸಿ ತೋಟ ಅಂತ ಹೇಳ್ತಾರೆ ಅಥವಾ ಪೌಷ್ಟಿಕ ಕೈತೋಟ ಅಂತ ಹೇಳ್ತೀವಲ್ಲ, ಇದನ್ನು ಮಾಡೋದಕ್ಕೂ ಕೂಡ ನಮ್ಮ ಮಾಮೂಲಿ ನಮ್ಮ ತಾರಸಿಯಲ್ಲಿ ಅಲ್ಲದೆ ಮಾಡೋದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ತಾರಸಿ ಅಂದ್ರೆ ನಾವು ತಾರಸಿಯಲ್ಲಿ ಪಾಟ್ಗಳ ಮುಂಬಲ್ಲಿ ಬೆಳೆಸ್ತೀವಿ. ಕೈತೋಟದಲ್ಲಿ ಪಾಟ್ಗಳೇನು ಬಳಸೋ ಅವಶ್ಯಕತೆ ಇರೋದಿಲ್ಲ, ಡಿಫ್ರೆನ್ಸ್ ಏನಿರೋದಿಲ್ಲ. ಟೆರೇಸ್ ಅಂದ್ರೆ ಸ್ವಲ್ಪ ನಾವು ಮಣ್ಣಿನ ಮಾಧ್ಯಮನ ಏರುಪೇರು ಮಾಡ್ಬೇಕಾಗತ್ತೆ. ಟೆರೇಸ್ ಅಲ್ಲಿ ತೆಂಗಿನ ಹುಡಿ ಆಗ್ಬೋದು ಅಂತ, ವೆಯ್ಟ್ ಕಡಿಮೆ ಇರುವಂತದ್ದನ್ನ ನಾವು ಬಳಸಿ ಪಾಟ್ಗಳಲ್ಲಿ ತರಕಾರಿಗಳನ್ನ ಬೆಳೆಸ್ಕೊಬೇಕು. ಆದ್ರಿಂದ ದೊಡ್ಡ ವ್ಯತ್ಯಾಸಗಳೇನು, ದೊಡ್ಡ ವ್ಯತ್ಯಾಸ ಏನು ಇರೋದಿಲ್ಲ. ಮಾಧ್ಯಮ ಮಾತ್ರ ನಾವು ಸ್ವಲ್ಪ ಏರುಪೇರು ಮಾಡಿಕೊಂಡ್ರೆ ಕೆಳಗೆ ಬೆಳೆಸುವಂತಹ ನಮ್ಮ ಮಣ್ಣಿನ ಚಿಕ್ಕ ಕೈತೋಟದಲ್ಲಿ ಮನೆಯ ಮುಂದೆ ಬೆಳೆಸುವಂತ ಎಲ್ಲ ತರಕಾರಿ ಹಣ್ಣುಗಳನ್ನು ಕೂಡ ಅಲ್ಲಿ ಬೆಳೆಸಬಹುದು. ಎಲ್ಲ ತರಕಾರಿ ಹಣ್ಣುಗಳನ್ನೆಲ್ಲಾನು ನಾವು ಬೆಳೆಸಬಹುದು. ಅಂದ್ರೆ ಹಣ್ಣುಗಳು ಬೆಳೆಸಬೇಕಾದ್ರೆ ಪಾಟ್ಸ್ ಏನಿರ್ತದಲ್ಲ ಸ್ವಲ್ಪ ದೊಡ್ಡದಿರ್ಬೇಕು, ಪಾಟ್ಸ್ ಬೇಕಾಗ್ತದೆ. ಬಹುವಾರ್ಷಿಕ ಬೆಳೆಗಳಿಗೆ ಪಾಟ್ಸ್ ದೊಡ್ಡದಿರ್ಬೇಕಾಗ್ತದೆ, ಮತ್ತೆ ಯಾಕಂದ್ರೆ ನಾವು ರೀಪಾಟಿಂಗ್ ಮಾಡ್ಬೇಕಾಗ್ತದೆ, ಅದರಿಂದ ದೊಡ್ಡ ಪಾಟ್ಸ್ ಬಳಸ್ಕೊಂಡು ಮಾಡಬಹುದು. ಈಗ ಈ ಕೈತೋಟದಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ತಾವು ಹೇಳುತ್ತೀರಿ ಕೆಲವೆಲ್ಲ, ಒಟ್ಟಾರೆಯಾಗಿ ಉಪಯೋಗಗಳೇನು ಸಾಮಾನ್ಯ? ನಾನು ಈ ಮೊದಲೇ ಹೇಳಿದೆ, ತರಕಾರಿ ಹಣ್ಣುಗಳು ನಮಗೆ ತಾಜಾತನದಿಂದ ಸಿಕ್ಕಿರ್ತದೆ, ಮತ್ತೆ ಮಾರುಕಟ್ಟೆಯಲ್ಲಿ ಬೆಲೆ ಏರುಪೇರಾಗ್ತಾ ಇರ್ತದೆ, ಅಂತ ಸಮಯದಲ್ಲಿ ನಮಗೆ ನಾವೇ ಬೆಳೆಯೋದ್ರಿಂದ ನಮಗೆ ಖುಷಿನೂ ಸಿಗ್ತದೆ. ಮತ್ತೆ ಕೆಲವೊಂದು ಈಗ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾರೆ, ರಾಸಾಯನಿಕಗಳು ಬಳಸಿ ಇಳುವರಿ ಜಾಸ್ತಿ ಬರಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಸೊ ವಿಷಪೂರಿತ ತರಕಾರಿಗಳು ಕೂಡ ಈ ಮಾರ್ಕೆಟಲ್ಲಿ ನಾವು ಕಾಣಬಹುದು. ಅಂತದನ್ನೆಲ್ಲ ನಾವು ವಿಷರಹಿತ ತರಕಾರಿಯನ್ನು ನಾವೇ ಸ್ವಂತ ಬೆಳೆಸ್ಕೋಬಹುದು. ಮತ್ತೆ ನೀರು, ನಮ್ಮ ಮನೆಯಲ್ಲಿ ಹೆಚ್ಚು ನೀರು ಬಳಕೆ ಮಾಡ್ತೀವಿ, ಅದನ್ನು ವೇಸ್ಟ್ ಆಗೋದನ್ನು ನಾವು ಕೈತೋಟಕ್ಕೆ ಬಳಸ್ಕೊಂಡ್ರೆ ಆ ನೀರನ್ನು ನಾವು ಕೈತೋಟ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಪ್ಲಸ್ ತಾಜಾತನ ತರಕಾರಿಗಳು ಕೂಡ ಸಿಗ್ತದೆ. ಈಗ ತರಕಾರಿಗಳನ್ನು ಮಾಡುತ್ತಿದ್ರೆ ಈಗ ಸಾಮಾನ್ಯವಾಗಿ ಯಾವ್ಯಾವ ತರಕಾರಿಗಳನ್ನು ಈ ತೋಟಗಳಲ್ಲಿ ಬೆಳೆಸ್ತಾರೆ? ಮುಖ್ಯವಾಗಿ ನಾವು ತರಕಾರಿಗಳು ಮಾಡಬೇಕಾದ್ರೆ ಬೆಳೆಸೋ ವಿಧಾನ ಮೂರು ಥರ ಇದ್ದಾವೆ. ಒಂದು ಡೈರೆಕ್ಟ್ ಆಗಿ ಬೀಜ ಬಿತ್ತನೆ ಮಾಡುವಂಥದ್ದು, ಹಣ್ಣಿನ ಬೀಜದ ಗಾತ್ರ ಯಾವುದು ಚಿಕ್ಕದಾಗಿರ್ತದಲ್ಲ ಅದನ್ನು ನಾವು ಮರಳಿನಲ್ಲಿ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಹಾಕುವಂಥದ್ದು, ಈಗ ಸೊಪ್ಪಿನ ತರಕಾರಿ ಆಗ್ಬೋದು ಅಂಥದ್ದನ್ನೆಲ್ಲ ಮರಳು ಮಿಕ್ಸ್ ಮಾಡಿ ನಾವು ಬೀಜ ಬಿತ್ತನೆ ಮಾಡ್ತೀವಿ. ಇನ್ನೊಂದು ಕೆಲವು ತರಕಾರಿಗಳಿದೆ, ಬೀಜದ ಗಾತ್ರ ಸ್ವಲ್ಪ ದೊಡ್ಡದಿರುವಂಥ ತರಕಾರಿಗಳನ್ನು ನಾವು ಮರುನಾಟಿ ಮಾಡಬೇಕಾಗುತ್ತದೆ. ಅಂದರೆ ಸೀಡ್ ಬೆಡ್ ಮಾಡ್ಬೋದು ಅಥವಾ ಪ್ಲಾಸ್ಟಿಕ್ ಪ್ರೋಟ್ರೆ ಮುಖಾಂತರ ಸಸಿ ಉತ್ಪಾದನೆ ಮಾಡಿ ಮರುನಾಟಿ ಮಾಡುವಂಥ ಕೆಲವು ತರಕಾರಿಗಳಿದ್ದಾವೆ. ಉದಾಹರಣೆಗೆ ಈಗ ಟೊಮೆಟೊ ಆಗ್ಬೋದು, ಚಿಲ್ಲಿ, ಬ್ರಿಂಜಾಲ್, ಹುರುಳಿಕಾಳು ಈ ಥರವೆಲ್ಲ, ಮತ್ತು ಕುಂಬಳ ಜಾತಿಗೆ ಸೇರಿರುವಂಥದ್ದೆಲ್ಲ ನಾವು ಸಸಿ ಮಾಡಿ ಮಾಡೋದ್ರಿಂದ ಬೆಳೆ ಉತ್ಕೃಷ್ಟವಾಗಿ ಬರ್ತದೆ. ಸೊ ಇಂಥದ್ದನ್ನು ನಾವು ಪ್ರೋಟ್ರೆ ಮುಖಾಂತರ ಮಾಡ್ಕೋಬೋದು, ಇಲ್ಲ ಅಂದರೆ ನಮ್ಮ ಜಾಗ ಇದೆ ಅನ್ನೋದಾದರೆ ಏರುಮಡಿ ಮಾಡಿಕೊಂಡು ಮಾಡ್ಕೋಬೋದು. ಬಟ್ ಸೂಕ್ತ ಅಂದರೆ ಪ್ರೋಟ್ರೆ ವಿಧಾನ. ಅದೇನದು ಪ್ರೋಟ್ರೆ ಅಂದರೆ? ನಾವು ಸಸಿ ಮರುನಾಟಿ ಮಾಡಲಿಕ್ಕೆ ಸಸಿ ಬೆಳೆಸ್ಬೇಕಂದ್ರೆ ಇದು ಪ್ಲಾಸ್ಟಿಕ್ ಟ್ರೇ ಸಿಗ್ತದೆ, ಸಾಮಾನ್ಯವಾಗಿ 50-100 ಗುಣಿಗಳಿರ್ತದೆ. ಅದಕ್ಕೆ ನಾವು ಕೋಕೋ ಪೀಠನ ಮಿಕ್ಸ್ ಮಾಡಿ 1 ಗ್ರಾಮಷ್ಟು ಈ ಟ್ರೈಕೋಡರ್ಮ ಜೈವಿಕ ಶಿಲೀಂದ್ರನಾಶಕಗಳಂತ ಸಿಗ್ತದೆ, ಅದು 1 ಗ್ರಾಮ್, 1 ಕೆಜಿ ಕೋಕೋ ಪೀಠ್ಗೆ 1 ಗ್ರಾಮಷ್ಟು ಟ್ರೈಕೋಡರ್ಮ ಮಿಕ್ಸ್ ಮಾಡಿ ನಾವು ಆ ಹುಡಿಯನ್ನು ತುಂಬಿದಾಗ ಗುಣಿಗಳಲ್ಲಿ ಅಲ್ಲಿ ಒಂದೊಂದು ಬೀಜ ಹಾಕಿದ ನಂತರ 1 ತಿಂಗಳಿಗೆ ಸಸಿ ರೆಡಿ ಆಗ್ತದೆ. ಸೊ ಒಂದು ಕುಟುಂಬಕ್ಕೆ 1 ಟ್ರೇ ಇಟ್ಕೊಂಡ್ರೆ ನಾವು ಸಸಿ ಉತ್ಪಾದನೆ ನಾವೇ ಮಾಡ್ಕೋಬಹುದು. ಒಂದೊಂದು ಗುಣಿಯಲ್ಲಿ ಒಂದೊಂದೇ ಬೀಜ ಜಾಸ್ತಿ ಹಾಕ್ಬೋದು, ಅಲ್ಲಿ ಎರಡೆರಡು ಬೀಜ ಹಾಕ್ಬೋದು. ಬಟ್ ಈಗ ಕೆಲವೊಂದು ಹೈಬ್ರಿಡ್ಸ್ ಅಂತ ಬರ್ತಾನಲ್ಲ, ಬೀಜದ ರೇಟ್ ಕೂಡ ಜಾಸ್ತಿ ಇರ್ತದೆ. ಸೊ ಅದರಿಂದ ಅದು ಒಂದೇ ಹಾಕೋದ್ರಿಂದ ಬರ್ತದೆ, ಸಮಸ್ಯೆ ಆಗೋದಿಲ್ಲ. ಬಟ್ ನಾವು ಒಂದು 10 ಗಿಡ ನಾಟಿ ಮಾಡ್ತೀವಿ ಅನ್ನೋದಾದ್ರೆ ಒಂದು 2 ಅಥವಾ 5 ಗಿಡ ಎಕ್ಸ್ಟ್ರಾ ಇಟ್ಕೊಳ್ಳೋದು ಒಳ್ಳೇದು. ಇದಕ್ಕೆ ಬರೀ ಕೋಕೋ ಪಿಟ್ ಮತ್ತು ಮಣ್ಣು ಮಾತ್ರ ಸಾಕಾಗ್ತದೆ ಅಥವಾ ಏನಾದರೂ ಕೂಡ ಈ ಬೀಜ ಮೊಳಕೆ ಹೊಡಿಬೇಕಿದ್ರೆ ಬೇರೆ ಏನಾದರೂ ಹಾಕ್ಬೇಕು? ಆಕ್ಚುಲಾಗಿ ಬೀಜ ನಾವು ಮೊದಲೇ ಬೀಜೋಪಚಾರ ಮಾಡಿರ್ತೀವಿ. ಕೆಲವೊಂದು ಬೀಜಗಳು ಪದರ ಜಾಸ್ತಿ ಇರ್ತದಲ್ಲ, ಅಂಥದ್ದನ್ನು ನಾವು ನೀರಿನಲ್ಲಿ ನೆನೆಸಿ ಅಥವಾ ಗೋಮೂತ್ರದಲ್ಲಿ ನೆನೆಸಿ ನಾಟಿ ಮಾಡ್ಬೋದು, ಅದಕ್ಕೇನು ಅವಶ್ಯಕತೆ ಇಲ್ಲ. ಮಣ್ಣಿನ ಮಾಧ್ಯಮ ಕೂಡ ಹಾಕ್ಬೋದು ಕೋಕೋ ಪಿಟ್ ಜೊತೆ, ಬಟ್ ಡೈರೆಕ್ಟಾಗಿ ಕೋಕೋ ಪಿಟ್ ಹಾಕೋದ್ರಿಂದ ಬೇಗ ಬರೋದ್ರಿಂದ ಏನು ಸಮಸ್ಯೆ ಇರುತ್ತೆ? ಕೋಕೋ ಪಿಟ್ ಮಾತ್ರ ಸಾಕಾಗ್ತದೆ? ಸಾಕಾಗ್ತದೆ. ಈಗ ಬೇರೆ ಬೇರೆ ತರಕಾರಿಗಳಿಗೆ ಅದು ಮೊಳಕೆ ಬರುವಂತಹ ಒಂದು ಸಮಯ ಬೇರೆ ಬೇರೆ ಇರ್ತದೆ. ಹೌದೌದು. ನಮಗೆ ಇದರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ, ಇದು ತರಕಾರಿ ಮೊಳಕೆ ಬರ್ತದಾ ಇಲ್ವಾ ಅನ್ನುವಂಥ ಒಂದು ಸಂಶಯ ಇರ್ತದೆ. ಅಂದರೆ ನಾವು ಬೀಜ ಮೊದಲು ಖಾತರಿ ಪಡಿಸ್ಕೋಬೇಕು, ಹೊಸದ ಬೀಜ ಇರಬೇಕು, ತುಂಬ ಹಳೆ ವರ್ಷದ ಬೀಜಗಳನ್ನು ಬಳಸಬಾರ್ದು. ಬೀಜ ಕ್ವಾಲಿಟಿ ಚೆನ್ನಾಗಿದ್ದರೆ ಮೊಳಕೆ ಹೊಡೆಯುತ್ತೆ. ಕೆಲವೊಂದು ಅಂದರೆ ಸಿಪ್ಪೆ ದಪ್ಪ ಇರುವಂಥದ್ದನ್ನು ನೀರಿನಲ್ಲಿ ನೆನೆಸೋದ್ರಿಂದ ಬೇಗ ಮೊಳಕೆ ಹೊಡೆಯೋಕ್ಕೆ ಶುರುವಾಗ್ತದೆ. 3-4 ದಿನಗಳಲ್ಲಿ ಎಲ್ಲ ಬೀಜ ಬರ್ತದೆ. ನಾವು ಒಂದು ವಾರ ಮಟ್ಟಿಗೆ ಇದನ್ನು ನಾವು ಒಂದು ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಕ್ರಿಯೇಟ್ ಮಾಡಿ ನಾವು ಮತ್ತೆ ಮತ್ತೆ ನೆರಳಿನಲ್ಲಿ ಇಟ್ಟರೆ 50% ಬೆಳಕು 50% ಬಿಸಿಲು ಬೀಳೋ ಥರ ಇಟ್ಟರೆ ಒಂದು ತಿಂಗಳಲ್ಲಿ ಸಸಿ ಮರುನಾಟಿ ಮಾಡಲಿಕ್ಕೆ ತಯಾರಾಗ್ತದೆ. ಇದಕ್ಕೆ ನೀರನ್ನು ಪ್ರತಿ ದಿವಸ ಕೊಡಬೇಕಾಗ್ತದೆ? ಹೇಗೆ ನೀರಂದರೆ ತುಂತುರು ಅನಿ ಥರ ಮುಖಾಂತರ ಕೊಡಬೇಕಾಗುತ್ತೆ. ನಾವು ಡೈರೆಕ್ಟಾಗಿ ಪೈಪ್ಗಳಲ್ಲಾಗ್ಬೋದು ಈ ಥರ ಕೊಡೋದ್ರಿಂದ ಏನಾಗುತ್ತೆ, ನಾವು ಕೋಕೋಪೀಟ್ ಇರೋದ್ರಿಂದ ಬೀಜ ತೇಲ್ತದೆ. ಸೊ ಆದ್ದರಿಂದ ತುಂತುರು ಅನಿಯಲ್ಲಿ ಸ್ಪ್ರೇಯರ್ ಸಿಗ್ತದಲ್ಲ, ಈಗ ಒಂದು ಲೀಟರ್ ಬಾಟ್ಲ್ಗೊಂದು ಸ್ಪ್ರೇಯರ್ ನಾಜಲ್ ಹಾಕ್ಕೊಂಡು ಕೂಡ ಸ್ಪ್ರೇ ಮಾಡ್ಬೋದು. ನೀರು ಕೊಡೋ ಸಮಯ ಬೆಳಗ್ಗೆ ಅಥವಾ ಸಾಯಂಕಾಲ ತಂಪು ಇರೋ ಸಮಯದಲ್ಲಿ ನೀರನ್ನು ಕೊಡಬೇಕಾಗ್ತದೆ. ಯಾಕಾಗಿ ಅಂದರೆ ತುಂಬ ಬಿಸಿಲಿದ್ದಾಗ ಸ್ಟ್ರೆಸ್ ಕ್ರಿಯೇಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಸಾಮಾನ್ಯವಾಗಿ ಬೆಳಗ್ಗೆ ಅಥವಾ ಸಾಯಂಕಾಲನ ನೀರು ಕೊಡೋದು ಸೂಕ್ತ. ಇದಕ್ಕೆ ಬೇರೆ ಪೋಷಕಾಂಶಗಳನ್ನು ಏನಾದರೂ ಕೊಡಬೇಕು? ನಾವು ಇದು ಸಸಿ ಉತ್ಪಾದನೆ ಸಮಯದಿಂದ ನಾಟಿ ಮಾಡಿದ 15 ದಿನ ನಂತರ ಈ ಸಂಪೂರ್ಣ ಅಂತ ಸಿಗ್ತದೆ, 94 ಅಂತ ಸಿಗ್ತದೆ. ಅದನ್ನು 2-3 ಗ್ರಾಮು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ. ಇದು ಯಾವ ಥರದ ಪೋಷಕಾಂಶ ಅಂದರೆ ಇದರಲ್ಲಿ NPK ಇರುತ್ತೆ, ಸಾರಜನಕ ರಂಜಕ ಪೊಟ್ಯಾಶ್ ಅಂಶ 3 ಇರ್ತದೆ. 94 ಅಂದರೆ 19% ಇರ್ತದೆ. ಅದನ್ನು ನಾವು 3 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಸಾಕಾಗ್ತದೆ. ಇದಕ್ಕೆ ಒಂದು ಸಲಕ್ಕೆ ಈಗ ನೀವು ಹೇಳಿದ್ರೆ ಸುಮಾರು 50 ಗಿಡಗಳನ್ನು ಒಂದು ಸಲ ಮಾಡಬಹುದು ಅನ್ನೋ ಅಂದರೆ 50 ಗಿಡ ಅಂದರೆ ವಿವಿಧ ತರಕಾರಿಗಳನ್ನ ಮಾಡ್ಕೋಬೇಕಾಗ್ತದೆ, ಒಂದೇ ತರಕಾರಿ ಮಾಡಬಾರ್ದು. ಯಾಕಂದರೆ ಪೌಷ್ಟಿಕ ಕೈತೋಟಕ್ಕೆ ಬೇಕಾಗಿರುವಂಥದ್ದು ನಮ್ಗೆ ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ ಅಂತಂದರೆ ನಮಗೆ 200 square meter ಜಾಗ ಬೇಕಾಗ್ತದೆ. ಸೊ ನಮಗೆ ವಾರಕ್ಕೆ ಎಷ್ಟು ಬೇಕು ತರಕಾರಿಗಳನ್ನು ನಾವೇ ಪ್ಲಾನ್ ನಮ್ಗೆ ಗೊತ್ತಿರ್ತದೆ, ನಾವು ಎಷ್ಟು ಸೇವನೆ ಮಾಡ್ತೀವಿ ಅನ್ನೋದು. ಅದರ ಆಧಾರಿತ ನಾವು ಈಗ ಬದನೆ ಗಿಡ ಎಷ್ಟಿರಬೇಕು, ಬೆಂಡಿ ಗಿಡ ಎಷ್ಟಿರಬೇಕು, ಮೆಣಸಿನ ಗಿಡ ಎಷ್ಟಿರಬೇಕು, ಅದ್ರ ಪ್ರಕಾರ ನಾವು ಸಸಿನ ಉತ್ಪಾದನೆ ಮಾಡ್ಕೋಬೇಕಾಗ್ತದೆ. ಈಗ ಸಸ್ಯನ ನಾವೇ ಉತ್ಪಾದನೆ ಮಾಡುವುದು ಒಳ್ಳೆಯದಾ ಅಥವಾ ಬೇರೆ ಕಡೆಯಿಂದ ತಂದು ನೆಡುವುದು ಒಳ್ಳೆಯದಾ? ನಾವೇ ಉತ್ಪಾದನೆ ಮಾಡುವುದು ಒಳ್ಳೆಯದು, ಯಾಕಂದರೆ ಖರ್ಚನ್ನ ಕಡಿಮೆ ಮಾಡ್ಬೋದು. ಯಾಕಂದರೆ ಬೀಜ ನಮ್ಮ ಹತ್ರ ಇರ್ತದೆ, ಮತ್ತು ನಮಗೆ ಹೆಚ್ಚಾದಾಗ ಏನಾದರೂ ಸಸಿ ನಾವು ಮಾರ್ಕೆಟಿಂದ ಒಂದೆರಡು ತಂದಿರ್ತೀವಿ, ಅದು ಸಾಯ್ಬೋದು, ತಂದಿರೋ ಸಸಿ ಬದುಕದೇ ಇರ್ಬೋದು. ಅಂಥದ್ದು ಸಮಯದಲ್ಲಿ ನಾವು ಉತ್ಪತ್ತಿ ಮಾಡಿಕೊಂಡ್ರೆ ನಾವು ಅದನ್ನು ನಾವೇ ಬೆಳೆಸ್ಬೋದು, ಮತ್ತು ನಮ್ಮ ಅಕ್ಕಪಕ್ಕದವರು ಕೂಡ ಕೊಡ್ಬೋದು. ಆದ್ದರಿಂದ ಸಸಿಗಳನ್ನು ನಾವೇ ತಯಾರಿಸಿಕೊಳ್ಳೋದು ಒಳ್ಳೆಯದು. ಹೌದೌದು. ಈಗ ನೀವು ಬಿತ್ತನೆಯ ಬಗ್ಗೆ ಹೇಳಿದ್ರಿ, ಅದಕ್ಕೆ ಪೋಷಕಾಂಶಗಳು ಕೊಡೋದ್ರ ಬಗ್ಗೆ ಹೇಳಿ. ಬಿತ್ತನೆ ಆದ ಮೇಲೆ ಸಸಿಗಳನ್ನು ನೆಡುವುದು ಕುಂಡಗಳಲ್ಲಿ ಆಗಲಿ ಹೇಗೆ ಅದು? ಕೈತೋಟದಲ್ಲಿ ಮಾಡೋದಾದರೆ ನಾನು ಮೊದಲೇ ಹೇಳಿದೆ, ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗ್ತದೆ. ಅಂದರೆ ಒಂದು ನಕ್ಷೆಯನ್ನು ತಯಾರು ಮಾಡ್ಕೋಬೇಕಾಗ್ತದೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದೀವಿ, ಯಾವ್ಯಾವ ತರಕಾರಿ ಮಾಡಬೇಕು, ಎಷ್ಟೆಷ್ಟು ದಿನ ಅಂದರೆ ವರ್ಷ ಪೂರ್ತಿ ಸಿಗೋ ಥರ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಮಯದಲ್ಲಿ ಹೆಚ್ಚು ಬೆಳೆದು ಮತ್ತು ಮುಂದಿನ ವಾರದಲ್ಲಿ ತರಕಾರಿ ಸಿಗದ ಥರ ಮಾಡ್ಕೋಬಾರ್ದು. ಸೊ ನಾಟಿ ಮಾಡೋದಂದರೆ ಪಾಟ್ಗಳಲ್ಲಿ ಮಾಡೋದಾದರೆ ಒಂದು ಪಾಟ್ಗೆ 12 kg ಮಾಧ್ಯಮ ಬೇಕಾಗ್ತದೆ. ಮಾಧ್ಯಮ ಅಂದರೆ ಮಣ್ಣು ಒಂದು ಭಾಗ, ಫಲವತ್ತತೆ ಮಣ್ಣು, ಕೆಂಪು ಮಣ್ಣು, ಗೊಬ್ಬರ ಮತ್ತು ಮರಳು ಸಿಗ್ತದಲ್ಲ, ಮರಳನ್ನು ಮಿಕ್ಸ್ ಮಾಡಿ ನಾವು ಪಾಟ್ಗಳಲ್ಲಿ ಬಸಿರಂಧ್ರಗಳಿರ್ತದೆ, ಬಸಿರಂಧ್ರಕ್ಕೆ ಮರಳನ್ನು ಸಣ್ಣ ರಂಧ್ರಗಳನ್ನು ತುಂಬೋದಕ್ಕೆ ಮರಳಾಕಿ ತದನಂತರ ಒಣಗಿರೋ ಎಲೆಗಳೆಲ್ಲ ಹಾಕಿ ಆದಮೇಲೆ ನಾವು ಏನು ಮಾಧ್ಯಮ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿ 1/4 ಭಾಗ ಅಷ್ಟೇ ಇಲ್ಲಿ ಪಾಟನ್ನು ಫಿಲ್ ಮಾಡಬೇಕಾಗ್ತದೆ. ಕೆಲವ್ರು ಏನು ಮಾಡ್ತಾರೆ, ತುಂಬ ಫಿಲ್ ಮಾಡಿರ್ತಿದ್ದಾಗ ನೀರು ಫೋರ್ಸಲ್ಲಿ ಹಾಕಿದಾಗ ಬೀಜ ನಾವು ಬೀಜ ಮೇಲೇ ಹಾಕಿರ್ತೀವಿ, ಅದು ತೇಲೋಗೋ ಸಮಯ ಇರ್ತದೆ, ಅಂಥ ಸಮಯದಲ್ಲಿ ಮೊಳಕೆ ಒಡೆಯೋ ಸಮಯ ಲೇಟ್ ಆಗ್ತದೆ. ಸೊ 1/4 ಭಾಗ ಅಷ್ಟು ಮಾಧ್ಯಮನ ಫಿಲ್ ಮಾಡಿ ಒಂದು ಪಾಟ್ಗೆ 1 ಅಥವಾ 2 ಬೀಜ ಹಾಕೋದಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಸಸಿ ಉತ್ಪಾದನೆ ಮಾಡಿರೋದಿದ್ದರೆ ಡೈರೆಕ್ಟಾಗಿ ಸಸಿನ ನಾಟಿ ಮಾಡ್ಕೋಬೋದು. ಈಗ ಈ ಮಾಧ್ಯಮದಲ್ಲಿ ನೀವು ಗೊಬ್ಬರ ಅಂತ ಹೇಳಿದ್ರಿ, ಗೊಬ್ಬರ ಅಂತ ಹೇಳಿದ್ರೆ ನೀವು ಈಗಾಗಲೇ ಹೇಳಿದ 94 ಗೊಬ್ಬರವಯ ಅಲ್ಲ, ಸಾವಯವ ಗೊಬ್ಬರ, ಅಟ್ಟಿ ಗೊಬ್ಬರ ಅಂತ ಏನು ಕರಿತೀವಲ್ಲ, ಸಗಣಿ ಗೊಬ್ಬರ ಆಗ್ಬೋದು, ಎರೆಹುಳ ಗೊಬ್ಬರ, ಇಂಥ ಗೊಬ್ಬರ ಯಾವುದಾದ್ರೂ ಹಾಕಿ ನಾವು 1/2 ಮಣ್ಣು, 1/2 ಗೊಬ್ಬರ, 1/2 ಈಗ 12 kg ಇದೆ ಅನ್ನೋದಾದ್ರೆ 4 kg 3 ಭಾಗ ಆಗ್ತದೆ. ಅದನ್ನು 1/4 ಪಾಟ್ 1/4 ತುಂಬಬೇಕಾಗ್ತದೆ. ಈಗ ಗ್ರೋ ಬ್ಯಾಗ್ಸ್ ಎಲ್ಲ ಸಿಗ್ತದೆ ಇತ್ತೀಚಿನ ದಿನಗಳಲ್ಲಿ. ಮತ್ತು ಈಗ ಕೆಲವ್ರು ಏನು ಮಾಡ್ತಿದ್ದಾರೆ ಅಂದರೆ ತಾರಸಿ ತೋಟದ ಮೇಲೆ ಹಳೆ ಫ್ರಿಡ್ಜ್ಗಳನ್ನು ಕೂಡ ಬಳಸ್ತಿದ್ದಾರೆ, ಹಳೆ ಫ್ರಿಡ್ಜ್ಗಳ ಮಲಗಿಸಿ ಅಲ್ಲಿ ದೊಡ್ಡ ಸೊಪ್ಪಿನ ತರಕಾರಿಗಳೆಲ್ಲ ಜಾಸ್ತಿ ಬೆಳೆಸ್ಕೋಬೋದು. ಹಳೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್ನು, ಥರ್ಮಕೋಲ್ ಬಾಕ್ಸಸ್ಸು ಎಲ್ಲ ಈ ಥರ ಎಲ್ಲನೂ ಪಾಟ್ಸ್ಗೆ ಹೋಗಬೇಕು ಅಂತೇನಿಲ್ಲ, ನಮ್ಮಲ್ಲಿ ಅವೈಲೇಬಲ್ ಇರೋವಂಥ ವೇಸ್ಟ್ ಯಾವುದೇ ಇದಿರ್ತಾವಲ್ಲ ಅಂಥದನ್ನು ನಾವು ಕೈತೋಟಕ್ಕೆ ಮಾಡ್ಕೋಬೋದು. ಅದು ನೀರಿನ ಡ್ರಮ್ಗಳಿರ್ಬೋದು. ಸೊ ನೀರಿನ ಡ್ರಮ್ ಈ ಥರ ಡ್ರಮ್ಗಳಲ್ಲಿ ಏನಾಗುತ್ತೆ ಅಂದರೆ ಕರಿಬೇವು ಗಿಡ ಎಲ್ಲ ಬೇರೆ ಸ್ವಲ್ಪ ಆಳ ಹೋಗ್ತದಲ್ಲ, ಅಂಥ ಗಿಡಗಳಿಗೆಲ್ಲ ಈ ಥರ ಹೆಚ್ಚು ದೊಡ್ಡ ಪಾಟ್ ಸಿಗಲಿಲ್ಲ ಅನ್ನೋ ಸಮಯದಲ್ಲಿ ನಮ್ಮನೇಲಿ ಏನಾದರೂ ವೇಸ್ಟ್ ಡ್ರಮ್ಸ್ ಎಲ್ಲ ಇರ್ತದಲ್ಲ ಅಂಥದನ್ನು ಕೂಡ ಬಳಸ್ಬೋದು. ಈಗ ಪಾಟ್ಗಳ ಬಗ್ಗೆ ಹೇಳಿದ್ರಿ, ಪಾಟ್ಗಳು ಬೇರೆ ಬೇರೆ ಸೈಜ್ಗಳಲ್ಲಿ ಬೇರೆ ಬೇರೆ ವಿಧಗಳಲ್ಲೆಲ್ಲ ಸಿಗ್ತವೆ, ಬೇರೆ ಬೇರೆ ಥರದ ಪಾಟ್ಗಳೆಲ್ಲ ಸಿಗ್ತವೆ. ಇಂಥ ಸಂದರ್ಭದಲ್ಲಿ ನಾವು ಪ್ಲಾಸ್ಟಿಕ್ ಪಾಟ್ ಬಳಸುವುದು ಒಳ್ಳೇದ ಅಥವಾ ಮಣ್ಣಿನ ಪಾಟ್ ಬಳಸುವುದು ಒಳ್ಳೇದ? ಆಕ್ಚುಲಾಗಿ ಟೆರೇಸ್ ಮೇಲೆ ಪ್ಲಾಸ್ಟಿಕ್ ಪಾಟ್ ಡ್ಯೂರಬಿಲಿಟಿ ಕಡಿಮೆ ಇದ್ರೂ ಬಿಸಿಲು ಜಾಸ್ತಿ ಬೀಳೋದ್ರಿಂದ ಪ್ಲಾಸ್ಟಿಕ್ಕೇ ಬೆಟರ್, ಯಾಕಂದರೆ ಮಣ್ಣಿನ ಪಾಟ್ಸ್ ವೆಯ್ಟ್ ಜಾಸ್ತಿ ಇರ್ತದೆ. ನಮ್ಮ ಟೆರೇಸ್ ಕೆಪಾಸಿಟಿ ನಾವು ನೋಡ್ಕೋಬೇಕಾಗುತ್ತೆ. ಮತ್ತು ಸಣ್ಣ ಸಣ್ಣ ಗೋಡೆಗಳ ಮೇಲೆ ಎಲ್ಲ ಪಾಟ್ಸ್ ಇಡಬಾರ್ದು, ಯಾಕಂದರೆ ನೀರು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಸೋರಿಕೆ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಸೊ ನಾವು ನಮಗೆ ನಮ್ಮ ಟೆರೇಸ್ ಯಾವ ಥರ ಇದ್ರ ಮೇಲೆ ನಾವು ಪಾಟ್ಗಳನ್ನ ಡಿಸೈಡ್ ಮಾಡಬೇಕಾಗ್ತದೆ. ಈಗ ಟೆರೇಸ್ ಮೇಲೆ ಈ ಗಿಡಗಳನ್ನು ಬೆಳೆಸುವಾಗ ಅದಕ್ಕೆ ಸೂರ್ಯನ ಬೆಳಕು ಬೀಳಬೇಕಾ ಪೂರ್ತಿ ಅಥವಾ ಯಾವುದಾದ್ರೂ ಬೇರೆ ಶೇಡ್ಗಳು ಇದ್ದಲ್ಲಿ ಬೆಳೆಸಬಹುದಾ? ಸರ್, ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಾಗಿದ್ದು ಡೈರೆಕ್ಟಾಗಿ 100% ಬಿಸಿಲಿನ ಅವಶ್ಯಕತೆ ಇಲ್ಲ. 50% ಶೇಡ್ ನೆಟ್ ಸಿಗ್ತದೆ ನೆರಳು ಪರದೆ. ಯಾಕಂದರೆ ಟೆರೇಸ್ ಕಾದಾಗ ಪಾಟ್ಗಳಿಗೆ ಬಿಸಿ ಆದಾಗ ಗಿಡದ ಬೆಳವಣಿಗೆ ಅಷ್ಟು ಚೆನ್ನಾಗಾಗೋದಿಲ್ಲ. ಯಾಕಂದರೆ ಕೆಳಗಡೆನೂ ಬಿಸಿ ಇರ್ತದೆ, ಮೇಲೆಯಿಂದನೂ ಡೈರೆಕ್ಟ್ ಬಿಸಿ ಬಿದ್ದಾಗ ಗಿಡದ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ಅಂಥ ಸಮಯದಲ್ಲಿ 50% ಶೇಡ್ ನೆಟ್ ಅಂತ ಸಿಗ್ತದೆ ಮಾರ್ಕೆಟಲ್ಲಿ, ಅದನ್ನು ನಾವು ಬಳಸ್ಬೋದು. ಈ ಶೇಡ್ ನೆಟ್ ಬಳಸೋದ್ರಿಂದ ಡೈರೆಕ್ಟ್ ಸನ್ಲೈಟು 100% ಬೀಳೋದಿಲ್ಲ, ಸ್ವಲ್ಪ ಟ್ರ್ಯಾಪ್ ಆಗ್ತದೆ. ಪ್ಲಸ್ಸು ಈ ರಸ ಇರೋ ಕೀಟಗಳನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ತರಕಾರಿ ಬೆಳೆಗಳಲ್ಲಿ ಮುಖ್ಯವಾಗಿ ರಸ ಇರೋ ಕೀಟಗಳೇ ಜಾಸ್ತಿ ಬರುವಂತದ್ದು, ಸಸಿ ಏನುಗಳಾಗ್ಬೋದು, ಥ್ರಿಪ್ಸ್ ಆಗ್ಬೋದು, ಈ ತರ ಎಲ್ಲ. ಸೊ ಅಂತದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಪ್ಲಸ್ ನೀರಿನ ಕೂಡ ಇದು ಮಾಡ್ಬೋದು, ಮತ್ತೆ ಬೆಳವಣಿಗೆ ಚೆನ್ನಾಗಾಗ್ತದೆ. ಮೇನು 50% ಶೇಡ್ ನೆಟ್ ಬಳಸೋದ್ರಿಂದ ಇದು ಎಲ್ಲ ಕಡೆಗೆ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ಇದು ಒಂದು ಚದರ ಮೀಟರ್ಗೆ 200-300 ರೂಪಾಯಿ ಅಷ್ಟು ಖರ್ಚಾಗ್ತದೆ. ಸೊ ನಾವು 200 ಚದರ ಮೀಟರ್ ಅಷ್ಟು ನಾವು ಒಂದು ಕೈ ಮನೆಯಾಗೆ ಅಷ್ಟು ಜಾಗ ಸಾಕಾಗ್ತದೆ. ಇದರ ಮಧ್ಯೆ ಇನ್ನೊಂದು ಪ್ರಶ್ನೆ ಇದೆ. ಈ ನಮ್ಮ ಸುತ್ತಮುತ್ತಲಿನಲ್ಲಿ ಮುಖ್ಯವಾಗಿ ಈ ಕರಾವಳಿ ಜಿಲ್ಲೆಗಳಲ್ಲಿ ಟೆರೇಸ್ನಿಂದ ನೀರು ಸೋರ್ತದೆ ಅನ್ನುವ ಕಾರಣಕ್ಕಾಗಿ ಮೇಲೆ ಒಂದು ಶೀಟ್ಗಳನ್ನು, ಟಾರ್ಪಾಲಿನ್ ಅಥವಾ ಇವನ್ನ ಬೇರೆ ಶೀಟ್ಗಳನ್ನು ಕೂಡ ಹಾಕಿ ನೀರು ಬೀಳದ ಹಾಗೆ ಮಾಡಿ ಅಂತ ಕಡೆ ಬೆಳೆಸಲಿಕ್ಕೆ ಅಂತ ಕಡೆ ಕಷ್ಟ ಆಗ್ತದೆ ಸರ್. ಯಾಕಂದ್ರೆ ಸೂರ್ಯನ ಕಿರಣಗಳು ಕಂಪ್ಲೀಟ್ ಆಗ್ತದೆ. ಸೊ ಅಂಥದ್ರಲ್ಲಿ ಕಷ್ಟ ಆಗ್ತದೆ. ಸೊ ಅಂಥ ಸಮಯದಲ್ಲಿ ಏನು ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಜಾಗ ಅಷ್ಟು ಟೆರೇಸ್ ನೀರು ಬೀಳ್ದಂಗೆ ನಾವೇನು ಶೆಲ್ಟರ್ ಆಗದೆ ಇರೋವಂಥ ಜಾಗದಲ್ಲಿ ಶೇಡ್ ನೆಟ್ ಬಳಸಿ ಮಾಡ್ಬೋದು. ಪ್ಲಸ್ ನೆಲದ ಮೇಲೆ ಟಾರ್ಪಲಿನ್ ಹಾಸ್ಬೋದು. ನೀರು ಸೋರ್ತದೆ, ಟೆರೇಸ್ ಹಾಳಾಗ್ತದೆ ಅಂತ ನಮಗೆ ಭಾವನೆ ಇದ್ದಲ್ಲಿ ಟಾರ್ಪಲಿನ್ ಸಿಗ್ತದಲ್ಲ, ಹಾಕ್ಬಿಟ್ಟು ಅದ್ರ ಮೇಲೆ ಕುಂಡಗಳಿಟ್ಟು ತಾರಸಿ ತೋಟ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ನ ಮಾಡ್ಬೋದು, ಟೆರೇಸ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಈಗ ನೀವು ಬೀಜದಿಂದ ಗಿಡ ಹೇಗೆ ಅದನ್ನು ತಗೊಳ್ಳುವುದು ಅಂತ ಹೇಳಿದ್ರಿ. ನಾವು ಬೀಜಗಳನ್ನು ನೆಟ್ಟು ಗಿಡ ಬರ್ತದೆ, ಆಮೇಲೆ ಏನು ಮಾಡಬೇಕು? ಆ್ಯಕ್ಚುಲಾಗಿ ಪೌಷ್ಟಿಕಾಂಶಗಳು ಕೊಡಬೇಕಾಗತ್ತೆ ಸಾವಯವ ಗೊಬ್ಬರದಲ್ಲಿ. ಮುಖ್ಯವಾಗಿ ನಾವು ಟೆರೇಸಲ್ಲಿ ಮಾಡೋದಾದರೆ ಕೈತೋಟಕ್ಕೆ ಸಾವಯವ ಗೊಬ್ಬರಗಳ ಬಳಕೆನೇ ಸೂಕ್ತ. ಯಾಕಂದರೆ ಸಾವಯವ ಗೊಬ್ಬರದಲ್ಲಿ ನೀರು ಮತ್ತು ಪೋಷಕಾಂಶ ಹಿಡಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರ್ತದೆ, ಮತ್ತು ಇದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಂಶನೂ ಸಿಗ್ತದೆ. ಸ್ವಲ್ಪ ಮಟ್ಟಿಗೆ ಲಘು ಪೋಷಕಾಂಶಗಳಂತ ಏನು ಕರಿತೀವಲ್ಲ ಅದು ಕೂಡ ಸಿಗ್ತದೆ. ಸೊ ಆದ್ದರಿಂದ ಸಾವಯವ ಗೊಬ್ಬರಗಳನ್ನು ಬಳಸೋದು ಒಳ್ಳೆಯದು. ಅದರೊಟ್ಟಿಗೆ ನಮ್ಮ ನೈಸರ್ಗಿಕವಾಗಿ ಬೇವಿನ ಹಿಂಡಿ ಅಂತ ಸಿಗ್ತದೆ, ಬೇವಿನ ಹಿಂಡಿ ಆಗ್ಬೋದು, ಎರೆಹುಳ ಗೊಬ್ಬರ ಆಗ್ಬೋದು, ಹಸಿರೆಲೆ ಗೊಬ್ಬರ, ಇಂಥದನ್ನೆಲ್ಲ ಬಳಸೋದು ಸೂಕ್ತ. ಯಾಕಂದರೆ ಬೇವಿನ ಹಿಂಡಿ ಬಳಸೋದ್ರಿಂದ ಕೀಟಗಳನ್ನು ಮೊಟ್ಟೆ ಇಡೋದನ್ನು ತಡೆಗಟ್ಟೋ ಶಕ್ತಿ ಇರ್ತದೆ. ಪ್ಲಸ್ ಬೇರಿನ ಬೆಳವಣಿಗೆ ಕೂಡ ಬೇವಿನ ಹಿಂಡಿ ಬಳಸೋದ್ರಿಂದ ಚೆನ್ನಾಗಿ ಸಿಗ್ತದೆ, ಪ್ಲಸ್ ಪೋಷಕಾಂಶಗಳು ಸಿಗ್ತದೆ. ಸೊ ನಾವು ಹೆಚ್ಚು ರಾಸಾಯನಿಕಗಳು ಬಳಸದೆ ಈ ಥರ ಬಳಸ್ಬೋದು. ಅದರೊಟ್ಟಿಗೆ ಏನು ಸಂಪೂರ್ಣ ಅಂತ ಹೇಳಿದೆ ಅಲ್ಲ, ಅದನ್ನು ಕೂಡ 3 gram 1 liter ಮಿಕ್ಸ್ ಮಾಡಿ ಕೂಡ ಸ್ಪ್ರೇ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಅದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಂಶ ಅಷ್ಟೇ ಇರುವಂಥದ್ದು. ಸೊ ಅದನ್ನು ಕೂಡ ನಾವು ಬಳಸ್ಬೋದು. ಈ ಬೇವಿನ ಹಿಂಡಿಯನ್ನು ನಾವು ನೇರವಾಗಿ ಬಳಸುವಂಥದ್ದು ಅಥವಾ ನೀರಿನಲ್ಲಿ ಕನ್ಫ್ಯೂಷನ್ ಇದೆ. ಬೇವಿನ ಹಿಂಡಿನ ನಾವು ಡೈರೆಕ್ಟಾಗೆ ಬಳಸ್ಬೋದು, ಕಡಲೆ ಹಿಂಡಿ ಬಳಸಬೇಕಾದ್ರೆ ನೀರಿನಲ್ಲಿ ನೆನೆಸಿ ಬಳಸ್. ಬಟ್ ಕಡಲೆ ಹಿಂಡಿ ಇಲ್ಲಿ ನಾವು ಶಿಫಾರಸು ಮಾಡೋದಿಲ್ಲ ದಕ್ಷಿಣ ಕನ್ನಡದಲ್ಲಿ. ಯಾಕಂದರೆ ಮಳೆ ಬೀಳೋ ಸಮಯದಲ್ಲಿ ಕಡಲೆ ಹಿಂಡಿ ನಾವೇನು ಬಳಸ್ತೀವಲ್ಲ, ಶಿಲೀಂಧ್ರ ರೋಗಗಳು ಜಾಸ್ತಿ ಆಗ್ತದೆ, ಅದರಿಂದ ರೋಗಗಳು ಉತ್ಪತ್ತಿ ಆಗ್ತದೆ, ಮತ್ತು ಮಣ್ಣಿನ ಫಲವತ್ತತೆ ಕೂಡ ಅಷ್ಟು ಸರಿಯಾಗಿ ಆಗಿರೋದಿಲ್ಲ. ಸೊ ಆದ್ದರಿಂದ ಬೇವಿನ ಹಿಂಡಿ ಡೈರೆಕ್ಟಾಗಿ ಬಳಸೋದೇ ಸೂಕ್ತ. ಈಗ ಸಾವಯವ ಗೊಬ್ಬರಗಳನ್ನು ಎಷ್ಟು ಹಾಕಬೇಕು ಹೇಗೆ ಅಂತ ಹೇಳಿದ್ರಿ. ಹಾಗೆ ಲಘು ಪೋಷಕಾಂಶಗಳು ಬೇಕಾದರೆ ಈ ಸಾವಯವ ಗೊಬ್ಬರದಲ್ಲೂ ಸಿಗ್ತದೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ. ಬಾಕಿ ಲಘು ಪೋಷಕಾಂಶಗಳಿಗೆ ಯಾವ ಥರದ ಒಂದು? ಇತ್ತೀಚಿನ ದಿನಗಳಲ್ಲಿ ನಾವು ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರು ಹೆಸರುಘಟ್ಟದಲ್ಲಿ ಇರುವಂಥವರು ಲಘು ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲಿಕ್ಕೆ ತರಕಾರಿ ಸ್ಪೆಷಲ್ ಅನ್ನೋ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಇಂಥ ಲಘು ಪೋಷಕಾಂಶಗಳ ಮಿಶ್ರಣವನ್ನು ನಾವು ತರಕಾರಿಗಳಿಗೆ ಬಳಸ್ಬೋದು. ಇದು ಯಾವ ಥರ ಬಳಸಬೇಕು ಅಂದರೆ ಕುಂಬಳ ಜಾತಿ ತರಕಾರಿಗಳಾದರೆ, ಕುಂಬಳ ಜಾತಿ ಅಂದರೆ ಸೌತೆಕಾಯಿ ಆಗ್ಬೋದು, ವಾಟರ್ ಮಿಲನ್ ಆಗಿ ಮಸ್ಕ್ ಮಿಲನ್ನು ಎಲ್ಲ ಕುಂಬಳ ಜಾತಿಗೆ ಯಾವ್ದು ಬರ್ತದಲ್ಲ, ಹೀರೆ ಸೌತೆ ಅವೆಲ್ಲ ನಾವು 1 ಗ್ರಾಂ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಇದನ್ನು ಇದರೊಟ್ಟಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಶಾಂಪೂ ಹಾಕಿ ಇದನ್ನು ನಾವು ನಾಟಿ ಮಾಡಿದ 45 ದಿನಗಳ ನಂತರ ಒಂದು ಸ್ಪ್ರೇ ಕೊಡಬೇಕಾಗತ್ತೆ, ಮತ್ತು 15 ದಿನ ಬಿಟ್ಕೊಂಡು ಮತ್ತೆ ಇನ್ನೊಂದು ಸ್ಪ್ರೇ, ಈ ಥರ 3 ಸ್ಪ್ರೇ ಕೊಡಬೇಕಾಗತ್ತೆ ಕುಂಬಳ ಜಾತಿಗಾದರೆ. ಅದೇ ಬೇರೆ ಈ ಅಲ್ಸಂಡೆ ಅದಕ್ಕೆಲ್ಲ ಆದರೆ 2 ಗ್ರಾಮನ್ನು ನಾವು ಬಳಸಬೇಕಾಗತ್ತೆ. ಸೊ ಈ ಥರ 1-3 ಗ್ರಾಮ್ ಅಷ್ಟನ್ನು ನಾವು ಇದನ್ನು ಪ್ಲಸ್ ಇದಕ್ಕೆ ಬಳಸೋ ಸಮಯದಲ್ಲಿ ಸೋಪಿನ ಪೌಡ್ರ್ ಅಥವಾ ಶಾಂಪೂ ಮಿಕ್ಸ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ನಿಂಬೆ ರಸ ಸ್ವಲ್ಪ ಹಾಕ್ಕೋಬೇಕಾಗ್ತದೆ ಕಂಪ್ಲೀಟಾಗಿ ಮಿಕ್ಸ್ ಆಗೋದಕ್ಕೆ, ಇಲ್ಲ ಅಂದರೆ ಅದೇನಾಗುತ್ತೆ ಕೆಮಿಕಲ್ ಮಾತ್ರ ಕೆಳಗಡೆ ಕೂತಿರ್ತದೆ, ತೇಲ್ ಗಿಡಗಳಿಗೆ ಸರಿಯಾಗಿ ಸಿಗೋದಿಲ್ಲ. ಮತ್ತು ಇದು ಬಳಸೋ ಸಮಯ ಕೂಡ ತಂಪಿನ ಸಮಯದಲ್ಲಿ ಬಳಸ್ಬೇಕು, ತುಂಬ ಬಿಸಿಲಿದ್ದಾಗ ಬಳಸಿದ್ರೆ ಏನಾಗ್ತದೆ ಸ್ಕಾರ್ಚಿಂಗ್ ಅಂತ ಆಗ್ತದೆ, ಇದರಲ್ಲಿ ಎಲೆ ಸುಟ್ಟಂಗೆ ಆಗ್ತದೆ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ. ಸೊ ಸಾಯಂಕಾಲ ಅಥವಾ ಬೆಳಗ್ಗೆ ಬಳಸೋದು ಸೂಕ್ತ. ಮತ್ತು ಏನಂದರೆ ಈಗ ಲಘು ಪೋಷಕಾಂಶಗಳಂದರೆ ಕೆಲವರು ಮನಸ್ಸಲ್ಲಿ ಏನಿರ್ತದೆ ಜಾಸ್ತಿ ಸ್ಪ್ರೇ ಮಾಡಿದ್ರೆ ಇದು ಕ್ವಾಂಟಿಟಿ ಗಿಡ ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತೇಳಿ 5-10 ಗ್ರಾಮ್ ಹಾಕೋದು ಸೂಕ್ತ ಅಲ್ಲ. ನಾವು ಎಷ್ಟು ಶಿಫಾರಸು ಮಾಡಿದ್ದೀವೋ ಅಷ್ಟೇ ಬಳಸೋದು ಒಳ್ಳೇದು, ಯಾಕಂದರೆ ಅದು ಸ್ಕಾರ್ಚಿಂಗ್ ಅಂತಲೇ ಏನು ಎಲೆ ಸುಡೋ ಅಂತ ಎಫೆಕ್ಟ್ ಆಗೋದ್ರಿಂದ ಶಿಫಾರಸು ಮಾಡಿರೋದಷ್ಟು ಪ್ರಮಾಣನ ಬಳಕೆ ಮಾಡ್ಕೊಬೇಕಾಗುತ್ತದೆ. ಇದೇ ಥರ ನೀವು ಹೇಳಿದಂತಹ 19-ಆಲ್ ಗೊಬ್ಬರ ಕೂಡ ನಾವು ಶಿಫಾರಸು ಮಾಡಿದ್ದಕ್ಕಿಂತ ಹೆಚ್ಚು ಬಳಸಿದರೆ ಅದರಿಂದ ತೊಂದರೆಗಳೇನಾದರೂ ಉಂಟಾ? ತೊಂದರೆ ಏನಾಗ ಅಂದರೆ ಕೆಲವೊಂದು ಪೋಷಕಾಂಶಗಳು ಜಾಸ್ತಿ ಬಳಸಿದಾಗ, ಈಗ ಸಾರಜನಕ ಜಾಸ್ತಿ ಆದಾಗ ಫಾಸ್ಫರಸ್ ಸ್ವೀಕಾರ ಮಾಡೋದಿಲ್ಲ, ಆ ಥರ ಸಮಸ್ಯೆಗಳು ಆಗ್ತದೆ. ಸೊ ಶಿಫಾರಸು ಮಾಡಿರೋದಷ್ಟು ಬಳಸೋದು ಸೂಕ್ತ ಆಗ್ತದೆ. ಈಗ ತರಕಾರಿ ಬೆಳೆಯನ್ನು ಬೆಳೆಸಿದ್ವಿ, ಏನು ನಂತರ ಅವರು ಗಮನಿಸಬೇಕಾಗ್ತದೆ ಅಂದರೆ ಬೆಳೆಯಲ್ಲಿ ಒಟ್ಟಾರೆಯಾಗಿ? ನಾವು ತಾರಸಿ ತೋಟ ಪೌಷ್ಟಿಕ ತೋಟ ಮಾಡಬೇಕಾದ್ರೆ ಬಹುವಾರ್ಷಿಕ ಬೆಳೆಗಳನ್ನು ಯಾವತ್ತೂ ಸೆಂಟ್ರಲ್ಲಿ ಹಾಕಬಾರ್ದು, ಯಾಕಂದರೆ ಬಹುವಾರ್ಷಿಕ ಬೆಳೆಗಳಾಗ್ಬೋದು, ಈ ಕರಿಬೇವು ಆಗ್ಬೋದು, ನಿಂಬೆ ಇಟ್ಕೊಂಡಿರ್ತಾರೆ, ನುಗ್ಗೆ, ಈ ಥರ ಬಹುವಾರ್ಷಿಕ ಬೆಳೆಗಳಿರ್ತದಲ್ಲ, ಅಂಥ ಬೆಳೆಗಳನ್ನು ನಾವು ಯಾವತ್ತೂ ಕೊನೆಗೆ ಯಾವತ್ತೂ ನೆರಳೆ ಬೀಳ್ದ ಹಾಗೆ ಬಾರ್ಡರ್ಸಲ್ಲಿ ಹಾಕ್ಕೋಬೇಕಾಗುತ್ತದೆ. ಮತ್ತು ನೀರು ಬಸ್ಸಿಗಾಲುವೆಗಳೇನು ನೀರು ಗಾಲುವೆಗಳಿರ್ತದಲ್ಲ ತೋಟ ಪೂರ್ತಿ ಸ್ಪ್ರೆಡ್ ಆಗೋ ಥರ ಇರಬೇಕು, ಮತ್ತು ಹೆಚ್ಚು ನೀರಿರೋದನ್ನೆಲ್ಲ ಕಂಪ್ಲೀಟಾಗಿ ಬಸ್ಸಿದ ಹೋಗಬೇಕು. ಸೊ ಈ ಥರ ನಾವು ಕೆಲವೊಂದು ಪಾಯಿಂಟ್ಸನ್ನು ಇಟ್ಕೊಂಡು, ಮತ್ತು ಟೆರೇಸ್ ಮೇಲೆ ಮಾಡಬೇಕಾದ್ರೆ ಸಣ್ಣ ಸಣ್ಣ ಗೋಡೆಗಳ ಮೇಲೆ ಪಾಟ್ಸ್ ಎಲ್ಲ ಇಡಬಾರ್ದು, ಯಾಕಂದ್ರೆ ನೀರು ಸೋರಿಕೆ ಆಗ್ತದೆ. ಇಂಥ ಸಣ್ಣ ಸೂಕ್ಷ್ಮ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೃಷಿ ಕೈತೋಟನ ಮಾಡ್ಕೋಬೋದು. ಈಗ ಬಹುವಾರ್ಷಿಕ ಬೆಳೆಗಳು ಬೆಳೆಸುವಾಗ ಈಗ ಹಣ್ಣು ಅಂತ ಹೇಳಿದ್ರಿ, ಎಲ್ಲ ರೀತಿಯ ಹಣ್ಣುಗಳನ್ನು ಕೂಡ ಬೆಳೆಸಲಿಕ್ಕೆ ಆಗ್ತದೆ? ಎಲ್ಲ ರೀತಿಯ ಹಣ್ಣುಗಳು ಬೆಳೆಸ್ಬೋದು, ಬಟ್ ಏನಂದರೆ ಅದನ್ನು ನಾನು ಹೇಳ್ದೆ ಇಲ್ಲ, ಪಾಟ್ಗಳನ್ನು ದೊಡ್ಡದಾಗಿರಬೇಕಾಗ್ತದೆ, ಮತ್ತು ಅದನ್ನು ನಾವು ಬೇರು ಸ್ವಲ್ಪ ತುಂಬ ಬೆಳೆಯೋದ್ರಿಂದ ಬೇರನ್ನ ಕಟ್ ಮಾಡಿ ಈ ಥರ ರೆಂಬೆಗಳನ್ನು ಕಟ್ ಮಾಡಿ ನಮಗೆ ಕೈತೋಟದಲ್ಲಾದರೆ ಮಾಡ್ಕೋಬೋದು, ಟೆರೇಸಲ್ಲಾದರೆ ವೆಯ್ಟ್ ಜಾಸ್ತಿ ಆಗೋದನ್ನು ನಾವು ಅದನ್ನ ಮೇಂಟೆನೆನ್ಸ್ ಮಾಡ್ಕೋಬೇಕಾಗುತ್ತೆ. ಪ್ರೂನಿಂಗ್ ಎಲ್ಲ ಮಾಡಿಕೊಂಡು ಮಾಡೋದ್ರಿಂದ ತೊಂದರೆನಾಗೋದಿಲ್ಲ. ಈಗ ಯಾಕೆ ಅಂತ ಹೇಳಿದ್ರೆ ಈಗ ಮಾವು ಹಲಸಿನಂತಹದ್ದು ಗಿಡಗಳು ತುಂಬ ಎತ್ತರ ಇತ್ತೀಚೆಗೆ, ಅದಕ್ಕೆ ಅದೇ ಹೇಳ್ತಾ ಇರೋದು ನಾನು, ಅದನ್ನೆಲ್ಲ ಪ್ರೂನಿಂಗ್ ಮಾಡ್ಕೋಬೇಕಾಗುತ್ತೆ, ದೊಡ್ಡದಾಗಿ ಬೆಳೆಯೋ ಥರ ಮಾಡ್ಬೋದು. ನಮ್ದು ಪಾಟ್ ಎಷ್ಟು ಕಂಟೈನರ್ ಎಷ್ಟಿರುತ್ತೋ ಅದೇ ಥರ ನಾವು ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಆವಾಗ ಅದರಲ್ಲಿ ಬೇಕಾದಷ್ಟು ನಮಗೆ ಹಣ್ಣುಗಳು ಸಿಗುವಂತಹ ಚಾನ್ಸ್ಗಳು ಉಂಟು. ಅಂಥ ಸಮಯದಲ್ಲಿ ನಮಗೆ ಪಪ್ಪಾಯ ಆಗ್ಬೋದು, ಕರಿಬೇವು ಆಗ್ಬೋದು, ಡೈಲಿ ಎಸೆನ್ಷಿಯಲ್ ಇರುವಂಥ ಬೆಳೆಗಳನ್ನು ತಾರಸಿ ತೋಟದಲ್ಲಿ ಮಾಡೋದು ಸೂಕ್ತ. ಈಗ ಈ ವಿಷಯಗಳನ್ನೆಲ್ಲ ನಾವು ಸಾಮಾನ್ಯವಾಗಿ ಯೋಚನೆ ಮಾಡಬೇಕು. ಈ ಕಡೆಯಲ್ಲಿ ಬೆಳೆಯದ ಬೆಳೆಗಳು, ಉದಾಹರಣೆಗೆ ಈಗ ನೀವು ಹೇಳಿದ ಹಾಗೆ ಬೆಂಡೆ ಆಗಲಿ, ಸೌತೆ ಆಗಲಿ, ಕುಂಬಳಕ್ಕೆ ಸಂಬಂಧಪಟ್ಟದ್ದಾಗಲಿ, ಎಲ್ಲ ಇಲ್ಲಿ ಬೆಳೆಯುವಂಥ ಬೆಳೆಗಳು ದಕ್ಷಿಣ ಕನ್ನಡ ಕರಾವಳಿಯಲ್ಲಿ. ಆದರೆ ನಮಗೆ ನಮ್ಮ ತರಕಾರಿಯಲ್ಲಿ ಕೋಸು, ಹೂಕೋಸು, ಎಲೆಕೋಸು, ಟೊಮೆಟೊ ಈ ಥರದ ಕೆಲವು ತರಕಾರಿಗಳನ್ನು ನಾವು ಬಳಸ್ತೇವೆ, ಬೀಟ್ರೂಟ್, ಕ್ಯಾರೆಟ್ ಇದೆಲ್ಲ, ಆದರೆ ಇವು ಇಲ್ಲಿಯ ಸಾಂಪ್ರದಾಯಿಕ ಬೆಳೆಗಳಲ್ಲ, ಅವುಗಳನ್ನು ಇಲ್ಲಿ ಬೆಳೆಸ್ಬೋದಾ? ಸರ್, ಈಗ ನಾನೇನು ಕೋಸು ಅವೆಲ್ಲ ಎಳೆ ಶೀತವಲಯ ಬೆಳೆಗಳು ಅಂದರೆ ಟೆಂಪರೇಟ್ ಕ್ರಾಪ್ಸ್ ಅಂತ ಕರಿತೀವಿ, ಅದು ಫ್ಲವರಿಂಗ್ ಆಗೋ ಸಮಯದಲ್ಲಿ ತಂಪು ವಾತಾವರಣ ಬೇಕಾಗ್ತದೆ. ನಾವು ಅಭ್ಯಾಸಕ್ಕೆ ಏನಾದರೂ ಇಲ್ಲಿ ಬೆಳೆಸೋದಾದರೂ ಕೂಡ ಅಷ್ಟು ಕ್ವಾಲಿಟಿನೂ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹೂಕೋಸು ಸೈಜು ಕೂಡ ಬರೋದಿಲ್ಲ, ಆವಾಗ ನಮಗೆ ಬೆಳೆದು ಪ್ರಯೋಜನ ಇಲ್ಲದಂಗೆ ಆಗ್ತದೆ. ಏನಾದರೂ ನಾವು ಕೆಲವರು ಇತ್ತೀಚಿನ ದಿನಗಳಲ್ಲಿ ಫೋನ್ ಮಾಡಿ ನನಗೆ ಕೇಳ್ತಾ ಇರ್ತಾರೆ, ಈಗ ಎಲೆಕೋಸು ಹೂಕೋಸು ಎಲ್ಲ ಬೆಳೆಸ್ತಿದ್ದೀವಿ, ಗಡ್ಡೆ ದೊಡ್ಡದಾಗ್ತಾ ಇಲ್ಲ ಅಂತ. ಯಾಕಂದರೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತದೆ, ಇಲ್ಲಿ ಡಿಸೆಂಬರಲ್ಲಿ ಆ್ಯಕ್ಚುಲಾಗಿ ಅದು ಸಮಯದಲ್ಲಿ ಡಿಸೆಂಬರ್ ಸಮಯದಲ್ಲಿ ಸಾಧಾರಣ 30-30 ಡಿಗ್ರಿ ಸೆಲ್ಸಿಯಸ್ ಇರ್ತದೆ, ಅಂಥ ಸಮಯದಲ್ಲಿ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಸೊ ನಮ್ಮ ವಾತಾವರಣಕ್ಕೆ ಯಾವ ಬೆಳೆಗಳು ಸೂಕ್ತ ಅಂಥ ಬೆಳೆಗಳನ್ನು ಮಾಡೋದು ಟೆರೆಸ್ ತೋಟದಲ್ಲಿ ಸೂಕ್ತ. ಈಗ ಇದಕ್ಕೆ ಬರುವಂತಹ ಕೀಟ ಮತ್ತು ರೋಗಗಳ ಬಾಧೆಗಳು ಅದನ್ನ ಹತೋಟಿ ಮಾಡುವುದು ಹೇಗೆ? ಮುಖ್ಯವಾಗಿ ನಾವು ಇದನ್ನ ಮೂರು ವಿಧಾನದಲ್ಲಿ ಹತೋಟಿಯನ್ನು ಮಾಡಬಹುದು. ಯಾಂತ್ರಿಕ ವಿಧಾನದಲ್ಲಿ ಅಂದ್ರೆ ಎಲ್ಲ ಮೊಟ್ಟೆ ಕೋಶಗಳನ್ನೆಲ್ಲ ಏನೋ ನಮ್ಗೆ ಕಣ್ಣಿಗೆ ಕಾಣಿಸುವಂತ ಹುಳ ಕೀಟಗಳನ್ನೆಲ್ಲ ಆರಿಸಿ ಸಾಯಿಸುವಂತದ್ದು. ಮತ್ತೆ ಬೇಸಾಯ ವಿಧಾನ, ಸಾಮಾನ್ಯವಾಗಿ ಈ ರಸ ಇರೋ ಕೀಟಗಳೆಲ್ಲ ಜಾಸ್ತಿ ಬರ್ತದೆ. ಈಗ ಟೊಮೆಟೊ ಚಿಲ್ಲಿ ಬದನೆ ಎಲ್ಲ ಇದ್ದಾಗ ಕೆಲವೊಂದು ರಸ ಇರೋ ಕೀಟಗಳು ಬರ್ತದೆ. ಸೊ ಅಂತ ಸಮಯದಲ್ಲಿ ನಾವು ಈ ಗೊಂಡೆ ಹೂ ಬರ್ತದಲ್ಲ, ಗೊಂಡೆ ಹೂ ಎರಡು ಮೂರು ಗಿಡಗಳ ಕೈತೋಟದಲ್ಲಿ ಹಾಕೊಳ್ಳೋದ್ರಿಂದ ಗೊಂಡೆ ಹೂ ಫಸ್ಟ್ ನಾವು 20 ದಿನ ಮೊದಲೇ ನಾಟಿ ಮಾಡಬೇಕು. ಏನು ಟೊಮೊಟೊ ಚಿಲ್ಲಿ ನಾಟಿ ಮಾಡೋಕ್ಕೆ ಮೊದಲೇ ನಾಟಿ ಮಾಡಿದಾಗ ಏನಾಗ್ತದೆ, ಇದಕ್ಕೆ ಬರೋ ಕೀಟಗಳು ಕೆಲವೊಂದು ಅದಕ್ಕೆ ಇದಾಗ್ತದೆ. ಸೊ ಈ ಥರ ನಾವು ಒಂದು ಟ್ರ್ಯಾಪ್ ಕ್ರಾಪ್ಸ್ ಅಂತ ಕರೆಯುವಂಥದ್ದು. ಸೊ ಈ ಥರ ಕೆಲವೊಂದು ಕೀಟಗಳನ್ನು ಹತೋಟಿ ಮಾಡ್ಬೋದು. ಮತ್ತು ಅಂಟುಗಳು ಸಿಗ್ತದೆ, ಹಳದಿ ಮತ್ತು ಬ್ಲೂ ಕಲರ್ ಸಿಗ್ತದಲ್ಲ, ನೀಲಿ ಅಂಟು ಅಂತೆಲ್ಲ ಸಿಗ್ತದಲ್ಲ, ಅಂಥದ್ದೆಲ್ಲ ಕೆಲವೊಂದು ಈಗ ಬೆಂಡೆಯಲ್ಲಿ ಹಳದಿ ರೋಗ ಬರ್ತದೆ, ಒಂದು ಸಣ್ಣ ಹುಳದಿಂದ ಬರುವಂಥದ್ದು, ಬಿಳಿ ನೊಣದಿಂದ ಬರುವಂಥದ್ದು. ಆ ಬಿಳಿ ನೊಣ ಏನಾಗ್ತದೆ, ಹಳದಿ ಮತ್ತು ನೀಲಿ ಕಲರ್ಗೆ ಅಟ್ರ್ಯಾಕ್ಟ್ ಆಗೋದ್ರಿಂದ ಅದು ಗಮ್ ಇರೋದ್ರಿಂದ ಅದು ಹೋದಾಗ ಅದೇನು ಕಲರ್ ಚೆನ್ನಾಗಿದೆ ಅಂತ ಹೋದಾಗ ಮೆತ್ತ ಅದು ಗಮ್ಮಿಗೆ ಅಂಟುಕೊಂಡು ಅದು ಸಾಯುವಂಥದ್ದು. ಸೊ ಈ ಥರ ರೀತಿಯಲ್ಲಿ ನಾವು ಹತೋಟಿ ಮಾಡ್ಕೋಬೋದು. ಮತ್ತು ಸರ್ವ ರೋಗ ಕೀಟಗಳಿಗೂ ಅಂದರೆ ಬೇವಿನ ಹಿಂಡಿ ಮತ್ತು ಬೇವಿನ ಎಣ್ಣೆ ಬಳಸ್ಕೋಬೋದು. ಬೇವಿನ ಎಣ್ಣೆ 2-5 ml ತನಕ ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು ಸೂಕ್ತ, ಇದರಿಂದ ಯಾವುದೇ ಥರ ಹಾನಿ ಆಗೋದಿಲ್ಲ. ಮತ್ತು ಏನು ಟ್ರ್ಯಾಪ್ ಕ್ರಾಪ್ಸನ್ನು ಕೂಡ ನಾವು ಬಳಸ್ಬೋದು. ಮತ್ತು ಈಗ ನಮ್ಮಲ್ಲಿ ಬೇವಿನ ಸೊಪ್ಪು ಅವೈಲಬಲ್ ಇದೆ ಅಂದರೆ ಕಷಾಯ ಕೂಡ ಮಾಡ್ಬೋದು. 1 kg ಬೇವಿನ ಸೊಪ್ಪಿನಲ್ಲಿ 5 liter ನೀರಿನಲ್ಲಿ ಇಡೀ ರಾತ್ರಿ ನೆನೆಸಿ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ಸ್ಪ್ರೇ ಮಾಡೋದ್ರಿಂದ ಕೆಲವೊಂದು ಕೀಟಗಳು ಕೂಡ ಹತೋಟಿ ಆಗ್ತದೆ. ಮತ್ತು ನಿಮಗೆ ಗೊತ್ತಿದೆ ಸಸ್ಯ ಏನುಗಳೆಲ್ಲ ಇದ್ದರೆ ಅರಿಶಿನ ಎಲ್ಲ ಇದು ಮಾಡ್ತಾರೆ, ಉಪ್ಪು ಎಲ್ಲ ಕಂಬಳಿ ಒಳಗೆಲ್ಲ ಉಪ್ಪು ಸಿಂಪಡಣೆ ಮಾಡುವಂಥದ್ದು. ಈ ಥರ ನಾವು ಸಾವಯವ ರೀತಿಯಲ್ಲಿ ಹತೋಟಿ ಮಾಡ್ಕೋಬೋದು. ಸಾಮಾನ್ಯವಾಗಿ ಪೌಷ್ಟಿಕ ಕೈತೋಟದಲ್ಲಿ ಯಾವುದೇ ರಾಸಾಯನಿಕಗಳು ಬಳಸೋದು ಅಷ್ಟು ಸೂಕ್ತ ಅಲ್ಲ, ಯಾಕಂದರೆ ಒಂದು ನಾವು ರಾಸಾಯನಿಕ ಬಳಸೋದಾದರೆ ವೇಟಿಂಗ್ ಪೀರಿಯಡ್ ಅಂತ ಇರ್ತದೆ, ಕನಿಷ್ಠ 30-40 days ನಾವು ಅದನ್ನು ಬೆಳೆನ ಕಟಾವು ಮಾಡಬಾರ್ದು, ನಾವು ಬಳಸಬಾರ್ದು. ಸೊ ಅಂಥ ಸಮಯದಲ್ಲಿ ನಾವು ರಾಸಾಯನಿಕಗಳು ಬಳಸೋದು ಸೂಕ್ತ ಅಲ್ಲ ಅಂತ ಹೇಳಿದರೆ ನಮ್ಮ ಬೆಳೆ ನಾವು ದಿನ ದಿನ ಅದನ್ನು ಯೂಸ್ ಮಾಡುವುದರಿಂದಾಗಿ ಈ ಥರದ ತೊಂದರೆಗಳನ್ನು ಆಗ್ತದೆ. ಹೌದು, ಸಾಮಾನ್ಯ ಈಗ ಹೊಸದಾಗಿ ಏನು ಈ ಬೆಳೆಗಳನ್ನು ಬೆಳೆಸಬೇಕಿದ್ರೆ ಯಾವುದಾದ್ರೂ ಹೊಸ ಹೊಸ ತಂತ್ರಗಳು ವಿಧಾನಗಳು ಏನಾದರೂ ಬಂದಿದ್ದವ ಇದರಲ್ಲಿ ಕೈ ತೋಟ ಮಾಡುವುದರಲ್ಲಿ ಅಥವಾ ಈ ತಾರಸಿ ತೋಟ ಮಾಡುವುದರಲ್ಲಿ? ಅದೇ ಸಸಿ ಉತ್ಪಾದನೆಗೆ ನಾನಂತ ಹೇಳಿದೆ, ಸಸಿಯಲ್ಲಿ ಪ್ರೋಟ್ರೇಸ್ ಬಳಸೋ ಬದಲು ಜಿಪ್ಪಿಪ್ಲೆಕ್ಸ್ ಅಂತ ಸಿಗ್ತದೆ. ಜಿಪ್ಪಿಪ್ಲೆಕ್ಸ್ ಅಂದರೆ ಒಂದು 1 rupee ಕಾಯಿನಷ್ಟು ಸೈಜ್ ಇರ್ತದೆ, ಅದರಲ್ಲಿ ಸೆಲ್ಯುಲೋಸ್ ಪೇಪರ್ ಒಳಗಡೆ ತೆಂಗಿನ ಹುಡಿ ಇರ್ತದೆ, ಅದು ನಾವು ನೀರಿನಲ್ಲಿ ಹಾಕಿದಾಗ ಏನಾಗ್ತದೆ ಅದು ಸ್ವೆಲ್ ಆಗ್ತದೆ, ಒಂದಷ್ಟು 10 cm ಅಷ್ಟು ಉದ್ದ ಆಗ್ತದೆ, ಅದು ಡೈರೆಕ್ಟ್ ನಾವು ಅದಕ್ಕೆ ಬೀಜ ಹಾಕ್ಬೋದು. ಸೊ ಇಲ್ಲಿ ಟ್ರೇಸಲ್ ಅಂದರೆ ಕೋಕೋಪಿಟ್ ಮಿಕ್ಸ್ ಮಾಡಿ ಹಾಕ್ಬೇಕಾಗ್ತದೆ. ಸೊ ಇದರಲ್ಲಿ ಜಿಪ್ಪಿಪ್ಲಕ್ಸ್ ಅಂತ ಸಿಗ್ತದೆ ಮಾರ್ಕೆಟಲ್ಲಿ, ಈಗ ಎಲ್ಲ ಆನ್ಲೈನ್ ಎಲ್ಲ ಕಡೆ ಸಿಗ್ತದೆ, ಅಂಥದ್ದನ್ನು ನಾವು ಬಳಸ್ಕೊಂಡು ಸಸಿ ಉತ್ಪಾದನೆ ಮಾಡ್ಕೋಬೋದು. ಅದನ್ನು ನಾವು ನೇರವಾಗಿ ಬಳಸ್ಬೋದು, ನೇರವಾಗಿ ಬಳಸ್ಬೋದು ನಾವು ಭೂಮಿಯಲ್ಲಿ ಕೂಡ. ಅದು ಸೆಲ್ಯುಲೋಸ್ ಪೇಪರು ಡಿಗ್ರೇಡ್ ಆಗೋದ್ರಿಂದ ಅದೇನು ನಮ್ಮ ಭೂಮಿಗೆ ಏನು ತೊಂದರೆ ಆಗೋದಿಲ್ಲ. ಮತ್ತೆ ಇದು ಈಸಿ ರೆಡಿಮೇಡ್ ರೆಡಿಮೇಡ್ ತರ, ಅದು ಕೋಕೋಪಿಟ್ಟು ಮಾರ್ಕೆಟಿಂದ ತಂದು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಜನ ಎಲ್ಲ ಬೇಕಾಗ್ತದೆ. ಕೆಲವ್ರಿಗೆ ಅದು ಕೂಡ ಸಮಯ ಇರೋದಿಲ್ಲ, ಯಾಕಂದ್ರೆ ವರ್ಕಿಂಗ್ ಇರೋದ್ರ ಕೆಲವರು ವರ್ಕಿಂಗ್ ಅವರೇ ಟೆರೆಸ್ ಎಲ್ಲ ಮಾಡುವಂಥದ್ದು. ಸೊ ಸಮಯ ಕೂಡ ನಾವು ಇದನ್ನ ಕಡಿಮೆ ಮಾಡ್ಕೋಬಹುದು ಈ ತರ ವಿಧಾನದಲ್ಲಿ ನಾವು. ಮತ್ತೆ ನೀರು ಉಣಿಸುವುದರಲ್ಲಿ ಏನಾದರೂ ಡ್ರಿಪ್ ಹನಿ ನೀರಾವರಿ ಮುಖಾಂತರ ಮಾಡ್ಕೋಬಹುದು. ಈಗೆಲ್ಲ ಹನಿ ನೀರಾವರಿ ಜೊತೆ ಮಾಡುವುದರಿಂದಾಗಿ ನಾವು ಅದರ ಜೊತೆಗೆ ನಮಗೆ ಇಲ್ಲಿ ಬೇಕಾದಂತಹ ಸಸ್ಯಗಳಿಗೆ ಬೇಕಾದಂತ ಹನಿ ನೀರಾವರಿ ಮುಖಾಂತರ ಮಾಡೋದ್ರಿಂದ ಹೆಚ್ಚು ನೀರು ಕೂಡ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಏನು ನೀರು ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಬಳಸ್ಕೋಬಹುದು. ಸೊ ಪೋಲಾಗೋದನ್ನ ತಡೆಗಟ್ಟಬಹುದು. ಟೆರೆಸ್ ಅಲ್ಲಿ ಹೆಚ್ಚು ನೀರಾದಷ್ಟು ನಮ್ಗೆ ಟೆರೆಸ್ ಸಮಸ್ಯೆ ಆಗುತ್ತಲ್ಲ, ಅಂತ ಸಮಯದಲ್ಲಿ ನಾವು ಹನಿ ನೀರಾವರಿ ಸೆಟಪ್ ನ ಇದು ಮಾಡಿದ್ರೆ ದಿನಕ್ಕೆ 1/2 hours ಅಷ್ಟು ಬಳಸೋದ್ರಿಂದ ಸಾಕಾಗ್ತದೆ. ಪೋಷಕಾಂಶಗಳನ್ನು ಅದರ ಜೊತೆಗೆ ಕೊಡಬಹುದು, ಕರಗುವಂತ ಪೋಷಕಾಂಶಗಳನ್ನು ಕೂಡ ನೀರಾವರಿ ಮುಖಾಂತರ ಕೊಡ್ಬೋದು. ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಸಿಗ್ತದೆ, ಅದು ಕೂಡ ಕೊಡ್ಬೋದು. ಸಾಮಾನ್ಯವಾಗಿ ನಾವೀಗ ದೈನಂದಿನ ಒಂದು ಉಪಯೋಗಕ್ಕೆ ಇದನ್ನ ಮಾಡುವುದು ಅಂತ ಹೇಳಿದ್ರೆ ದೊಡ್ಡ ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ನಾವು ಇದನ್ನ ಒಂದು ಉದ್ಯಮವಾಗಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಮಾಡಬಹುದು, ಆಕ್ಚುಲಾಗಿ ಟೆರೇಸ್ ಎಲ್ಲ ಜಾಸ್ತಿ ಇದೆ, ಕೈ ತೋಟದಲ್ಲಿ ಜಾಸ್ತಿ ಜಾಗ ಇದೆ ಅನ್ನೋದಾದರೆ ತರಕಾರಿಗಳು ಹೆಚ್ಚು ಬೆಳೆಸಿ ನಾವು ಅಕ್ಕಪಕ್ಕ ಮನೆಯವ್ರಿಗೆ ಕೊಡ್ಬೋದು, ಯಾಕಂದರೆ ನಮ್ಮನ್ನು ನೋಡಿರ್ತಾರೆ ಅವ್ರು ನಾವು ಯಾವ ಥರ ಬೆಳೆದಿರ್ತೀವಿ ಅಂತ. ಸೊ ಆದ್ದರಿಂದ ಮಾರ್ಕೆಟಲ್ಲಿ ಅಂಥ ತರಕಾರಿ ಬೆಳೆಗಳು ಕೂಡ ತುಂಬ ಡಿಮ್ಯಾಂಡ್ ಇರ್ತದೆ. ಈಗ ಒಂದು ಅಪಾರ್ಟ್ಮೆಂಟ್ ಆಗ್ಬೋದು, ಒಂದು ಮನೆ ಪಕ್ಕ ನೋಡಿರ್ತಾರೆ ನಾವು ಏನೇನು ಪೋಷಕಾಂಶ. ಸೊ ಅವ್ರಿಗೆ ನಮ್ಮ ತರಕಾರಿ ಉತ್ಕೃಷ್ಟತೆ ಬಗ್ಗೆ, ಕ್ವಾಲಿಟಿ ಬಗ್ಗೆ ಗೊತ್ತಿರುತ್ತದೆ. ಸೊ ಏನು ಬಳಸಿ, ಸೊ ಅಂಥ ಸಮಯದಲ್ಲಿ ಒಂದು 10 ರೂಪಾಯಿ ಬೆಲೆ ಕೂಡ ಜಾಸ್ತಿ ಸಿಗುವಂಥ ಚಾನ್ಸಸ್ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ತರಕಾರಿಗಳಂತ ನಮಗೆ ಸಿಗ್ತಾ ಇದೆಲ್ಲ ಮಾರ್ಕೆಟ್. ಹೌದು, ಈ ಥರ ಮಾಡ್ಕೋಬೋದು, ಅಲ್ಪ ಸ್ವಲ್ಪ ಆದಾಯ ಕೂಡ ಗಳಿಸ್ಬೋದು. ಯಾಕಂದರೆ ನಮ್ಮ ಜಾಗ ಜಾಸ್ತಿ ಇದೆ ಅನ್ನೋದಾದರೆ ಎಂಥವ್ರು ಮಾಡ್ಕೋಬೋದು. ಆದರೆ ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಬೆಳೆಸುವ ತರಕಾರಿಯ ಬಗ್ಗೆ ನಾವು ನಮಗೆ ಸ್ವಲ್ಪ ಮಟ್ಟಿನ ಅರಿವು ಬೇಕಾಗ್ತದೆ. ಹೌದೌದು, ನಾವು ಯಾವ ತರಕಾರಿ ಬಳಸ್ತೀವಿ ಅದನ್ನು ವರ್ಷ ಪೂರ್ತಿ ಸಿಗೋ ಥರ ರೊಟೇಷನ್ ಮಾಡ್ಕೋಬೇಕು. ಈಗ ಒಂದೇ ಸರಿ 100 ಬೆಂಡಿ ಗಿಡ ಹಾಕೋ ಬದಲು 10 ಬೆಂಡಿ ಗಿಡ ಫಸ್ಟ್ ಒಂದು 10 ದಿನ ಮೊದಲು ನಾಟಿ ಮಾಡೋದು, ಇನ್ನು ಉಳಿದಿರುವಂಥ ಗಿಡಗಳು ಗ್ಯಾಪ್ ಕೊಟ್ಟು ಒಂದು 10 ದಿನ ಲೇಟಾಗಿ ಅದೇ ಬೀಜ ಉತ್ಪತ್ತಿ ಮಾಡಿರೋದನ್ನ ಬಳಸ್ಕೊಂಡು ನೆಕ್ಸ್ಟ್ ಒಂದು 10-15 ಡೇಸ್ ಗ್ಯಾಪಲ್ಲಿ ಮಾಡೋದಿದ್ರೆ ಅದು ನೆಕ್ಸ್ಟ್ ಮಂತ್ ಈಲ್ಡ್ ಬರೋ ಸಮಯದಲ್ಲಿ ಚೇಂಜ್ ಆಗ್ತಾ ಬರ್ತದೆ. ಸೊ ಆ ಥರ ಈ ಬಹುವಾರ್ಷಿಕ ಬೆಳೆಗಳಿಗೇನು ಸಮಸ್ಯೆ ಆಗೋದಿಲ್ಲ, ಈ ತರಕಾರಿ ಬೆಳೆಗಳು 3-4 ತಿಂಗಳಷ್ಟೇ ಇರ್ತದೆ. ಅಂಥ ಬೆಳೆಗಳನ್ನ ನಾವು ಬೆಳೆ ಪರಿವರ್ತನೆ ಮಾಡಿಕೊಂಡು ಮಾಡ್ಕೋಬೇಕಾಗ್ತದೆ. ಇದರಲ್ಲಿ ಬೇರೆ ಬೇರೆ ತಳಿಗಳನ್ನು ನಾವು ತಂದು ಬೆಳೆಸಿದ್ರೆ ಏನಾದರೂ ಉಪಯೋಗ ಆಗ್ಬೋದಾ? ಹೌದು ಸರ್, ಚೆನ್ನಾಗಿರೋ ತಳಿಗಳು ಬಳಸೋದ್ರಿಂದ ಈಲ್ಡ್ ಕೂಡ ಚೆನ್ನಾಗಿ ಬರ್ತದೆ. ಮತ್ತು ಈ ನಮ್ಮ ಏನೇ ಬಳಸಿದ್ರು ನಮ್ಮ ದಕ್ಷಿಣ ಕನ್ನಡಕ್ಕೆ ಸೂಕ್ತವಾಗುವಂಥ ತರಕಾರಿ ಬೆಳೆಗಳೇ ಬೆಳಿಬೇಕಾಗ್ತದೆ. ತಳಿಗಳು ಕೂಡ ಅಷ್ಟೇ ಇಲ್ಲಿ ಬೆಳಿಬೇಕಾಗ್ತದೆ. ಮತ್ತು ನಾನು ಹಣ್ಣಿನ ಬೆಳೆಗಳ ಬಗ್ಗೆ ಹೇಳಿದೆ. ಕೈತೋಟದಲ್ಲಿ ನಾವು ಒಂದು ಕರಿಬೇವು ಆಗ್ಬೋದು, ಒಂದು ಮಾವಿನ ಹಣ್ಣು, ಪಪ್ಪಾಯ ಅಂಥದ್ದನ್ನೆಲ್ಲ. ಸೊ ನಾವು ಬೀಜ ಯಾವ ಸೋರ್ಸಿಂದ ಸಿಕ್ಕಿದೆ ಅಂಥದನ್ನು ನೋಡಿ ಮಾಡ್ಕೋಬೇಕಾಗ್ತದೆ. ಬೀಜದಿಂದ ಮಾಡಿರುವಂಥ ಹಣ್ಣಿನ ಬೆಳೆಗಳನ್ನು ನಾವು ತಗೊಳ್ಳೋದಕ್ಕಿಂತ ಮೊದಲಾಗಿ ಕಸಿ ಕಟ್ಟಿರುವಂಥ ಗಿಡಗಳು ಬೇಗ ಫಸಲು ಬರೋಕ್ಕೆ ಶುರುವಾಗ್ತದೆ. ಸೊ ಅಂಥ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಒಳ್ಳೆಯದು ಲಕ್ಷ್ಮಿಯವರೇ. ಮುಖ್ಯವಾಗಿ ಒಂದು ಪೌಷ್ಟಿಕ ಕೈತೋಟ ಅಥವಾ ತಾರಸಿ ತೋಟವನ್ನು ನಾವು ಯಾವ ರೀತಿಯಲ್ಲಿ ಮಾಡಬಹುದು, ಮತ್ತು ನಮ್ಮ ದೈನಂದಿನ ಒಂದು ಉಪಯೋಗಕ್ಕೆ ಬೇಕಾಗುವಂಥ ತರಕಾರಿಗಳನ್ನು ನಾವು ಯಾವುದೇ ರೀತಿಯ ರಾಸಾಯನಿಕ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಯಾವ ರೀತಿಯಲ್ಲಿ ಬೆಳೆಸಬಹುದು, ಅದನ್ನು ಬೆಳೆಸಿ ನಮ್ಮ ಉಪಯೋಗಕ್ಕೆ ಯಾವ ರೀತಿಯಲ್ಲಿ ಮಾಡಿಕೊಳ್ಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರ. ಇಲ್ಲಿಯವರೆಗೂ ಬಂದು ಈ ಮಾಹಿತಿಯನ್ನು ಕೊಟ್ಟದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಪೌಷ್ಟಿಕ ಕೈತೋಟ ಈ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ರಶ್ಮಿ ಆರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಕೇಳಿ ಕೃಷಿ ಮಾಹಿತಿ. ಇತ್ತೀಚಿನ ದಿನಗಳಲ್ಲಿ ಮೀನು ಸಾಕುವುದು, ಅದರಲ್ಲೂ ಅಲಂಕಾರಿಕ ಮೀನು ಸಾಕಣೆ ಅಥವಾ ಅಕ್ವೇರಿಯಂ ಅನೇಕ ಜನರಲ್ಲಿ ಅಭಿರುಚಿಯನ್ನು ಮೂಡಿಸುವ ಒಂದು ಹವ್ಯಾಸ. ಇದರಿಂದಾಗಿ ಅಲಂಕಾರಿಕ ಮೀನು ಸಾಕಣೆ ಮತ್ತು ಮೀನು ಮರಿ ಉತ್ಪಾದನೆ ಅಭಿವೃದ್ಧಿಗಳು ಹಾಗೂ ತಂತ್ರಜ್ಞಾನ ಸಾಕಷ್ಟು ಅಭಿವೃದ್ಧಿ ಪಡೆದುಕೊಂಡಿದೆ. ಪ್ರಸ್ತುತ ಜಗತ್ತಿನಲ್ಲಿ ಅಲಂಕಾರಿಕ ಮೀನುಗಳ ಒಟ್ಟು ಹಣಕಾಸು ವ್ಯವಹಾರ ಸುಮಾರು $5 ಮಿಲಿಯನ್ನಷ್ಟಿದೆ. ಏಷ್ಯಾ ಖಂಡದಲ್ಲಿ ಸಿಂಗಾಪುರ್, ಫಿಲಿಪೈನ್ಸ್, ಹಾಂಗ್ಕಾಂಗ್, ಜಪಾನ್, ಥಾಯ್ಲೆಂಡ್, ಶ್ರೀಲಂಕಾ ಮುಂತಾದವು ಈ ಅಲಂಕಾರಿಕ ಮೀನು ಉದ್ಯಮಗಳಲ್ಲಿ ಮುಂದಿವೆ. ಅದೇ ರೀತಿಯಲ್ಲಿ ನಮ್ಮ ದೇಶದ ಕೋಲ್ಕತ್ತಾ, ಮುಂಬೈ, ಚೆನ್ನೈನಂತಹ ಮಹಾನಗರಗಳಲ್ಲಿ ಅಲಂಕಾರಿಕ ಮೀನು ಸಾಕಾಣಿಕೆ ಹಾಗೂ ಮೀನು ಮರಿ ಉತ್ಪಾದನೆ ವ್ಯವಹಾರ ಅಭಿವೃದ್ಧಿಯಿಂದ ಸಾಗ್ತಾ ಇದೆ. ಈ ಹವ್ಯಾಸಕ್ಕಾಗಿ ವೈಜ್ಞಾನಿಕ ಜ್ಞಾನ ಅವಶ್ಯಕ. ತೊಟ್ಟಿಯ ಆಯ್ಕೆ, ನೀರಿನ ಮತ್ತು ಮೀನುಗಳ ಆಯ್ಕೆ ಯಶಸ್ವಿಯಾದಾಗ ಮೀನಿನ ತೊಟ್ಟಿಯನ್ನು ಇಡಲು ಸಹಾಯವಾಗ್ತದೆ. ಸಾಧ್ಯವಾದಷ್ಟು ಮಟ್ಟಿಗೆ ಮೀನುಗಳಿಗೆ ನೈಸರ್ಗಿಕ ವಾತಾವರಣವನ್ನು ಕಲ್ಪಿಸಬೇಕಾಗ್ತದೆ. ನೀರಿನ ಉಷ್ಣತೆ, ಕರಗಿದ ಆಮ್ಲಜನಕ, ರಸಸಾರ, ಬೆಳಕಿನ ಪ್ರಮಾಣ, ಆಹಾರ ನೀಡುವಿಕೆ ಇವೆಲ್ಲ ಮುಖ್ಯವಾದವುಗಳು. ಮೀನಿನ ತೊಟ್ಟಿ ಹಲವಾರು ಆಕಾರಗಳಲ್ಲಿ ಮತ್ತು ಅಳತೆಗಳಲ್ಲಿ ಲಭ್ಯವಿದ್ದು ಇದರಲ್ಲಿ ಸಂಪೂರ್ಣವಾಗಿ ಗಾಜುಗಳಿಂದ ತಯಾರಿಸಿದ ತೊಟ್ಟಿಗಳನ್ನು ಬಳಸುವುದು ಕಂಡುಬರುತ್ತದೆ. ಸಾಮಾನ್ಯವಾಗಿ 2-3 ಸೆಂಟಿಮೀಟರ್ ಉದ್ದದ ಮೀನಿಗೆ 20 ಚದರ ಸೆಂಟಿಮೀಟರ್ನಷ್ಟು ಜಾಗ ಬೇಕು. ಇವುಗಳ ಸಂಖ್ಯೆಗೆ ಅನುಗುಣವಾಗಿ ತೊಟ್ಟಿಯ ಅಳತೆಯನ್ನು ನಿಗದಿಪಡಿಸಬೇಕು. ಶುದ್ಧವಾದ ಸಿಹಿ ನೀರು ಮೀನುಗಳಿಗೆ ಅತಿ ಅವಶ್ಯಕ. ಅಂತರ್ಜಲದಿಂದ ಬಂದ ನೀರು ತುಂಬ ಸೂಕ್ತ. ಕ್ಲೋರಿನ್ಯುಕ್ತ ನಳದ ನೀರನ್ನು ಬಳಸಬೇಕಾದ ಸಂದರ್ಭದಲ್ಲಿ ಅಂತಹ ನೀರನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ 1 ದಿನದ ಮಟ್ಟಿಗೆ ಇಟ್ಟು ಕೃತಕವಾಗಿ ಗಾಳಿಯನ್ನು ನೀರಿನಲ್ಲಿ ಹರಿಬಿಟ್ಟ ನಂತರ ಉಪಯೋಗಿಸುವುದು ಒಳ್ಳೆಯದು. ಮೀನಿನ ತೊಟ್ಟಿಯನ್ನು ಪ್ರಖರವಾದ ಬಿಸಿಲು ಬಡಿಯದ ಹಾಗೂ ಮಕ್ಕಳು ಮತ್ತು ಜನರ ತೀವ್ರ ಚಲನವಲನವಿಲ್ಲದ ಜಾಗದಲ್ಲಿ ಇಡುವುದು ಸೂಕ್ತ. ಮೀನಿನ ತೊಟ್ಟಿಯ ತಳಭಾಗದಲ್ಲಿ ಮರಳು, ಸಣ್ಣ ಹರಳು, ಮೊಸಾಯಿಕ್ ತುಣುಕುಗಳು, ಸಣ್ಣ ಹಾಗೂ ದೊಡ್ಡ ಗಾತ್ರದ ಕಲ್ಲುಗಳಿಂದ ಅಲಂಕೃತವಾಗಿ ಮಾಡಬೇಕು. ಸಣ್ಣ ಹರಳು ಅಥವಾ ಇವುಗಳ ಮಿಶ್ರಣ ಸಸ್ಯಗಳ ಬೆಳವಣಿಗೆಗೆ ಹೆಚ್ಚು ಅನುಕೂಲ ಎಂದು ಕಂಡುಬಂದಿದೆ. ಕೆಲವೊಂದು ಕಲ್ಲುಗಳು ನೀರಿನಲ್ಲಿ ಕರಗುವ ಗುಣ ಹೊಂದಿದ್ದು ಇಂತಹ ಕಲ್ಲುಗಳು ನೀರನ್ನು ಕಲುಷಿತಗೊಳಿಸುವುದರಿಂದ ಇವುಗಳನ್ನು ಬಳಸಬಾರದು. ಮೀನಿನ ತೊಟ್ಟಿಯನ್ನು ನೇರವಾಗಿ ಸೂರ್ಯನ ಬೆಳಕು ಬೀಳದ ಹಾಗೆ ಸ್ಥಳವನ್ನು ಆಯ್ಕೆ ಮಾಡಬೇಕು. ಗಾಜಿನ ಮೇಲೆ ಪಾಚಿ ಬೆಳೆಯಲು ಬಿಡಬಾರದು. ತೊಟ್ಟಿಗೆ ಕೃತಕವಾಗಿ ವಿದ್ಯುತ್ ದೀಪವನ್ನು ಅಳವಡಿಸುವುದರಿಂದ ಹೆಚ್ಚು ಆಕರ್ಷಣೀಯವಾಗಿ ಕಾಣುತ್ತದೆ. ಫ್ಲೋರೆಸೆಂಟ್ ದೀಪಗಳನ್ನು ಉಪಯೋಗಿಸುವುದರಿಂದ ನೀರಿನ ಸಸ್ಯಗಳ ಬೆಳವಣಿಗೆ ಹೆಚ್ಚಾಗಿ ವಿದ್ಯುತ್ನ ಮಿತ ಬಳಕೆ ಮಾಡಿದಂತಾಗ್ತದೆ. ಅಲಂಕಾರಿಕ ಮೀನುಗಳು ಬಹಳ ಸೂಕ್ಷ್ಮವಾಗಿರುವುದರಿಂದ ಅವುಗಳ ನಿರ್ವಹಣೆ ಬಹಳ ಮುಖ್ಯ. ಸತ್ತ ರೋಗಯುಕ್ತ ಮೀನುಗಳನ್ನು ಹೊರತೆಗಿಬೇಕು. ತೊಟ್ಟಿಯಲ್ಲಿರುವ ನೀರನ್ನು ಪ್ರತಿ 2-3 ವಾರಗಳಿಗೊಮ್ಮೆ ಬದಲಿಸಬೇಕು. ನೀರು ಬದಲಾವಣೆ ಮಾಡುವಾಗ ಗಾಜನ್ನು ಪಾಚಿಯಿಂದ ಮುಕ್ತಗೊಳಿಸಬೇಕು. ಸೂಕ್ತ ಪ್ರಮಾಣದಲ್ಲಿ ಮಾತ್ರ ಆಹಾರವನ್ನು ಬಳಕೆ ಮಾಡಬೇಕು. ಮೀನಿನ ತೊಟ್ಟಿಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಏರೇಟರ್ ಮತ್ತು ಫಿಲ್ಟರ್ಗಳನ್ನು ಬಳಸಬೇಕು ಹಾಗೂ ಸ್ವಚ್ಛಗೊಳಿಸಬೇಕು. ಒಂದೇ ಗಾತ್ರದ ಮೀನುಗಳನ್ನು ಆಯ್ಕೆ ಮಾಡುವುದು ಒಳ್ಳೆಯದು. ಅಲಂಕಾರಿಕ ಮೀನುಗಳಿಗೆ ಕೃತಕವಾದಂಥ ಆಹಾರವನ್ನು ಬಳಸುವುದು ಸೂಕ್ತ. ಯಾಕಂದರೆ ಇವುಗಳಲ್ಲಿ ಅವಶ್ಯಕವಾದಂತಹ ಪೋಷಕಾಂಶಗಳು ಲಭ್ಯವಿದ್ದು ನೀರಿನ ಗುಣವನ್ನು ಕಲುಷಿತಗೊಳಿಸುವುದಿಲ್ಲ. ಹೀಗೆ ಅಲಂಕಾರಿಕ ಮೀನು ಸಾಕಾಣಿಕೆ ಮಾಡಿದಲ್ಲಿ ಮೀನುಗಳ ಜೀವಾವಧಿ ಹೆಚ್ಚುವುದಲ್ಲದೆ ಅವು ಹೆಚ್ಚು ಆಕರ್ಷಕವಾಗಿ ಕೂಡ ಕಾಣುತ್ತವೆ. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಮಾರುಕಟ್ಟೆ ಧಾರಣೆ ಕೇಳೋಣ. ಹಳೆ ಅಡಿಕೆ ಕ್ವಿಂಟಾಲಿಗೆ 44,000 ರಿಂದ 48,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 39,500. ಕೋಕಾ ಕ್ವಿಂಟಾಲಿಗೆ 23,000 ರಿಂದ 30,000 ರೂಪಾಯಿ. ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 6,000 ರಿಂದ 8,300. ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000. ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿ. ಕಾಳುಮೆಣಸು ಕ್ವಿಂಟಾಲಿಗೆ 37,000 ರಿಂದ 47,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಅಜಯ್ ವಾರಿಯರ್ ಹಾಡಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ. ಎಲ್ಲವೂ ಸುಳ್ಳೆಂಬ ಕುಲ್ಲ ಜನರುಗಳಿಗೆ ಮಿಗಿಲಾದ ಮಹಿಮೆಯ ಜಗದೊಳು ತೋರುವ ಮಿಗಿಲಾದ ಮಹಿಮೆಯ ಜಗದೊಳು ತೋರುವ ಅಗಣಿತ ಮಹಿಮನ ಸೊಗಸದ ಜನರಿಗೆ ಇಲ್ಲಿಲ್ಲ ಸ್ವಾಮಿ ಅಲ್ಲಿಲ್ಲ ಎಲ್ಲವೂ ಸುಳ್ಳೆಂಬ ಕುಲ್ಲ ಜನರುಗಳಿಗಿಲ್ಲಿಲ್ಲ ಶಯನನಾದ ಶ್ರೀವತ್ಸಾಂಕಿತನನ್ನು ಶರದಿ ಶಯನನಾದ ಶ್ರೀವತ್ಸಾಂಕಿತನನ್ನು ಮರೆತು ಮರುಳುಗೊಂಡು